ನಾವು ಕರಿಮೆಣಸು ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆಯ ಮಡಿಕೇರಿ ಸಮೀಪದ ಅಪ್ಪಂಗಳ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕೇಂದ್ರದ ಮುಖ್ಯಸ್ಥರು ಹಾಗೂ ಪ್ರಧಾನ ವಿಜ್ಞಾನಿಗಳು ಆಗಿರುವಂಥ ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರು. ನಮಸ್ಕಾರ ಡಾಕ್ಟರ್ ಅಂಕೇಗೌಡ ಅವರೇ. ನಮಸ್ಕಾರ. ಈಗ ಈ ಕರಿಮೆಣಸಿನ ಉತ್ಪಾದನೆ ಉತ್ಪಾದಕತೆ ಇದೆಲ್ಲ ಹೇಗಿದೆ ಅಂತೀರಿ? ಕರಿಮೆಣಸನ್ನು ತಗೊಂಡಾಗ ಒಂದು ಬಹಳ ಮುಖ್ಯ ವಾಣಿಜ್ಯ ಬೆಳೆ, ನಮ್ಮ ಕಾಫಿ ತೋಟಗಳಲ್ಲಿ ಉತ್ತಮ ಆದಾಯ ಕೊಡುವಂತಹ ಒಂದು ಬೆಳೆ, ಉಪ ಬೆಳೆಯಾಗಿ ಇದನ್ನು ನಾವು ನೋಡ್ತೇವೆ. ಇದು ಭಾರತದಲ್ಲಿ ನಾವು ತಗೊಂಡ್ರೆ ಸುಮಾರು 50,000 to 70,000 ಮೆಟ್ರಿಕ್ ಟನ್ಸ್ ಅಷ್ಟು ಉತ್ಪಾದನೆ ಆಗ್ತಾ ಇದೆ. ಅದರಲ್ಲಿ ನಮ್ಮ ಕರ್ನಾಟಕನೇ ಒಂದು 30,000 to 35,000 ಮೆಟ್ರಿಕ್ ಟನ್ಸ್ ಅಷ್ಟು ಉತ್ಪಾದನೆಯನ್ನು ಕೊಟ್ಟಿದೆ. ಹಿಂದೆ ನಾವು ಕೇರಳ ಜಾಸ್ತಿ ಉತ್ಪಾದನೆ ಮಾಡುತ್ತೆ, ಜಾಸ್ತಿ ಬೆಳೆಯುತ್ತೆ ಅಂತ ಏನು ಹೇಳ್ತಾ ಇದ್ದೇವೆ, ಇತ್ತೀಚೆಗೆ ಚೇಂಜ್ ಆಗಿ ಕರ್ನಾಟಕದಿಂದ ಉತ್ಪಾದನೆ ಜಾಸ್ತಿ ಆಗಿದೆ. ಕಾಫಿ ತೋಟಗಳಲ್ಲಿ ಕರಿಮೆಣಸು ಎಲ್ಲ ಕಡೆ ಚೆನ್ನಾಗಿ ಕಾಣುತ್ತೆ, ಮತ್ತು ತುಂಬ ರೈತರಿಗೆ ಇದೊಂದು ಒಳ್ಳೆಯ ಆದಾಯವನ್ನು ತಂದುಕೊಟ್ಟಂತ ಬೆಳೆ. ಅಂದ್ರೆ ಇದನ್ನ ಉಪಬೆಳೆಯಾಗಿ ಹೆಚ್ಚು ಬೆಳೀತಾರೆ ಅಂತಾರೆ. ಇದನ್ನು ಮರಕ್ಕೆ ಹಬ್ಬಿಸೋದ್ರಿಂದ ಇದು ಕಾಫಿ ತೋಟಗಳಲ್ಲಿ ಬಹಳ ಮುಖ್ಯವಾದ ಉಪ ಬೆಳೆ, ಅಥವಾ ಕೆಲವ್ರದ್ದು ರೈತರ ಆದಾಯ ನೋಡಿದ್ರೆ ಇದೇ ಮುಖ್ಯ ಬೆಳೆ. ಮುಖ್ಯ ಬೆಳೆ ಕಾಫಿದೇ ಒಂದು ಉಪ ಬೆಳೆ. ಉಪ ಬೆಳೆ ಆದರೆ ಕಾಫಿ ತೋಟ ಅನ್ನೋದ್ರಿಂದ ಕಾಫಿ ಜೊತೆಗೆ ಮೆಣಸು ತೋಟ ಅಂತ ಹೇಳ್ತಾರೆ. ಭಾರತದ ಉತ್ಪಾದನೆ ತುಂಬಾ ರೈತರ ಶ್ರಮದಿಂದ ಅಥವಾ ಸಂಸ್ಥೆಗಳ ತಾಂತ್ರಿಕತೆಗಳನ್ನು ಉಪಯೋಗಿಸ್ಕೊಂಡಿದ್ದರಿಂದ ಕರ್ನಾಟಕದಲ್ಲಿ ಹೆಚ್ಚಿಗೆ ಬೆಳಿಲಿಕ್ಕೆ ಆಯಿತು. ತುಂಬಾ ಜನ ರೈತರಿಗೆ ಇದು ಒಂದು ಹಣವನ್ನು ತಂದುಕೊಟ್ಟಂಥ ಬೆಳೆ. ಅವಾಗುಣ ಅಂತ ಹೇಳಿದಾಗ ಇದಕ್ಕೆ ಒಳ್ಳೆ ಮಳೆ ಬೀಳೋ ಪ್ರದೇಶ ಅಂದರೆ 1,500 to 2,500 mm ಮಳೆ ಬೀಳೋ ಪ್ರದೇಶ ಮುಖ್ಯ. ಸಾಂದ್ರತೆಯೂ ಸುದ ಮುಖ್ಯ, ಅಂದ್ರೆ 75-80% ಇದ್ರೆ ಚೆನ್ನಾಗಿ ಬೆಳೆಯುತ್ತೆ. ಆರ್ದ್ರತೆ ಅಂದ್ರೆ ತೇವಾಂಶ ಬಹಳ ಮುಖ್ಯ ಆಗುತ್ತೆ. ಬೇರೆ ಪ್ರದೇಶದಲ್ಲಿ ನಾವು ಬೆಳೆಯಕ್ಕೆ ಹೋದಾಗ ಇಲ್ಲಿ ಕಾಯಿ ಕಟ್ಟೋದು ಕಡಿಮೆ ಆಗುತ್ತೆ, ದೂರ ದೂರ ಕಟ್ಟುತ್ತೆ, ಕೆಲವು ಕಡೆ ಕಾಯಿನೇ ಬರಲ್ಲ, ಸೆಟ್ಟಿ ಆಗಲ್ಲ. ಇದು ವಾತಾವರಣದಲ್ಲಿ ಆಂಧ್ರತೆ ಕಡಿಮೆ ಆದಾಗ, ಅಂದ್ರೆ ಎಲ್ಲ ಕಡೆ ಬೆಳಿಬಹುದು ಅಂತ ಹೇಳಿದ್ರು ಈ ಸಮಸ್ಯೆ ಬರುತ್ತೆ. ಗುಣಮಟ್ಟದ ಸಮಸ್ಯೆ ಮತ್ತೆ ಬಂದೇ ಬರುತ್ತೆ. ಟೆಂಪರೇಚರ್ ಅಂದಾಗ 20-35 degree ಬೆಳಿಬಹುದು, ಇತ್ತೀಚೆಗೆ 40 degree ಬೆಳೆದಿದ್ದಾರೆ. ಆದರೆ ಅಲ್ಲಿ ನೆರಳನ್ನು ಜಾಸ್ತಿ ಮಾಡಬೇಕು, ನೆರಳಿಂದನೆ ಬೆಳೆಯಕ್ಕೆ ಹೋದರೆ ಕಷ್ಟ ಆಗುತ್ತೆ. ನೀರಿನ ವ್ಯವಸ್ಥೆ ಜಾಸ್ತಿ ಇರಬೇಕು, ನೆರಳಿನ ವ್ಯವಸ್ಥೆಯನ್ನು ಜಾಸ್ತಿ ಮಾಡ್ಕೊಂಡು. ಅಂದರೆ 20 degree ಕಡಿಮೆ ಉಷ್ಣಾಂಶ ಆದರೆ ಕಷ್ಟನಾ? 20 degree ಉಷ್ಣಾಂಶ ನಮ್ಮ ಪ್ರದೇಶದಲ್ಲಿ ಏನು ಬರ್ತಾ ಇಲ್ಲ, ಇದಕ್ಕೂ ಸುತ ಫ್ರಾಸ್ಟ್ ಇಂಜುರಿ ಆಗುತ್ತೆ. ಅದರಿಂದ ನಮ್ಮ ಪ್ರದೇಶದಲ್ಲಿ ಏನು ನೋಟಿಸ್ ಮಾಡಲ್ಲ ನಾವು, ಅಷ್ಟೇನು ಆಗಲ್ಲ. ನಾರ್ತ್ ಈಸ್ಟ್ ಒಂದು ಬಿಟ್ಟರೆ ಅಷ್ಟು ಏನಾಗುತ್ತೆ ಅಂದರೆ ಫ್ರಾಸ್ಟ್ ಇಂಜುರಿ ಆದರೆ ನೀರಿನ ಅಪ್ಟೇಕ್ ಆಗೋದಿಲ್ಲ, ಗಿಡ ಒಣಗೋಗುತ್ತೆ. ನಾರ್ತ್ ಈಸ್ಟ್ ಅಲ್ಲಿ ನೋಡ್ತೇವೆ ಅಲ್ಲದೆ ಹಿಮದ ಒಂದು ಗಾಯ ಆಗುತ್ತೆ. ಅದು ಮಣ್ಣಿನ ಸಾರಾಂಶ ಬಂದು 5.5 to 6.5 pH ಇರಬೇಕಾಗುತ್ತೆ, ಇದ್ರೆ ಒಳ್ಳೇದು. ಅದರಿಂದ ಸುಣ್ಣವನ್ನ ವರ್ಷ ವರ್ಷ ಹಾಕೊಳ್ತೇವೆ, ಅಂದ್ರೆ ಸ್ವಲ್ಪ ಹೆಚ್ಚಿರಬೇಕು ಇದಕ್ಕೆ. ಅಂದ್ರೆ ನಿಯರ್ ನ್ಯೂಟ್ರಲ್, ಮೋಸ್ಟ್ಲಿ ಎಲ್ಲ ಸಾಯಿಲ್ಸ್ ಗಳು ಆಮ್ಲಿಯಾಗಿರುತ್ತೆ ಹೆಚ್ಚು ಮಳೆ ಬರೋದ್ರಿಂದ. ಅದರಿಂದ ವರ್ಷ ವರ್ಷದ ಸುಣ್ಣವನ್ನ ಹಾಕಿ ಅಂತೇವೆ. ಮತ್ತೆ ಸುಣ್ಣ ಆಗ್ತಾ ಇರೋದ್ರಿಂದ pH ಒಂದು ನ್ಯೂಟ್ರಲ್ ಕಡೆ ಇದ್ರೆ ರೋಗಗಳು ಕಡಿಮೆ, ಅದು ಒಂದು ಕಾರಣ. ಅಂದ್ರೆ ಇದು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಿರ್ಧರಿಸಬೇಕಾಗತ್ತಾ ಸುಣ್ಣ ಹಾಕೋದು? ಮಣ್ಣು ಪರೀಕ್ಷೆಯನ್ನು ವರ್ಷ ವರ್ಷ ಮಾಡಿಕೊಂಡು ಅದಕ್ಕೆ ಅವರು ಸುಣ್ಣವನ್ನು ಹಾಕೊಂಡ್ರೆ ಒಳ್ಳೇದು. ಮತ್ತೆ ಇದರಲ್ಲಿ ತಳಿಗಳು ತುಂಬಾ ತಳಿಗಳಿದಾವೆ, ಸಾಂಪ್ರದಾಯಿಕ ತಳಿಗಳಿದೆ. ಒಂದು 150 ಸಾಂಪ್ರದಾಯಿಕ ತಳಿಗಳಿದೆ ಕರ್ನಾಟಕದಲ್ಲಿ. ಇತ್ತೀಚೆಗೆ 20-25 ತಳಿಗಳನ್ನ ಹೆಸರು ನೋಡ್ತಾ ಇದ್ದಾವೆ. ಸಿರ್ಸಿ ಭಾಗದಲ್ಲಿ ತುಂಬಾ ಸಾಂಪ್ರದಾಯಿಕ ತಳಿಗಳಿದಾವೆ, ಅಂದ್ರೆ ಕರಿಮುಂಡ, ಗಿರಿಮುಂಡ, ತೇವಮುಂಡಿ, ಮತ್ತೆ ಇದು ಕಲ್ಲುಳ್ಳಿ, ಬಾಲನ್ಕುಟ್ಟ, ಈ ರೀತಿ ತಳಿಗಳು. ನಮ್ಮ ಕರ್ನಾಟಕದಲ್ಲಿ ಮಲ್ಲಿಗೆ ಸರ, ಕರಿಮಲ್ಲಿಗೆ ಸರ, ಬಿಳಿ ಮಲ್ಲಿಗೆ ಸರ, ದೊಡ್ಡಿಗ, ಈ ರೀತಿ ತಳಿಗಳು ಕರ್ನಾಟಕದಲ್ಲಿ ಸುಮಾರು ಕಡೆ ನಾವು ಕೇಳ್ತಾ ಇರ್ತವೆ. ಹುಚ್ಚುಮೆಣಸು, ನುಚ್ಚುಮೆಣಸು, ಇವೆಲ್ಲ ಸಣ್ಣ ಸಣ್ಣಕ್ಕಿರುತ್ತೆ. ಯಾವ ಊರು ಪ್ರದೇಶದ ಮೇಲೆ ಹೆಸರುಗಳು ಕೊಟ್ಟಿದ್ದ. ಈ ರೀತಿ ಸಾಂಪ್ರದಾಯಿಕ ತಳಿಗಳು ಚೆನ್ನಾಗಿದ್ದಾವೆ, ಎಲ್ಲರೂ ಇಳುವರಿ ಕೊಡುವಂತ ತಳಿಗಳೇ. ಆ ತಳಿಗಳಿಂದ ಸುಧಾರಿತ ತಳಿಗಳನ್ನು ಸುದಾ ಸೆಲೆಕ್ಷನ್ ಆಗಿದೆ. ಸುಧಾರಿತ ತಳಿಗಳನ್ನು ಸುಮಾರು 3 ಸಂಸ್ಥೆಗಳಿಂದ ಕೆಲಸ ನಡೀತಾ ಇದೆ. ಒಂದು ನಮ್ಮ ಭಾರತೀಯ ಸಾಂಬಾರ್ ಬೆಳೆಗಳ ಸಂಸ್ಥೆ ಕಲ್ಲಿಕೋಟೆ, ಅಲ್ಲಿ ತಳಿಗಳ ವಂಶಾಭಿವೃದ್ಧಿ ಆಗ್ತಾ ಇದೆ. ಅದ್ರ ಜೊತೆಗೆ ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಪನ್ನೂರ್ ರಿಸರ್ಚ್ ಸ್ಟೇಷನ್ ಅಂತ ಇದೆ. ಪನ್ನೂರ್ ತಳಿಗಳನ್ನು ಪನ್ನೂರ್ ರಿಸರ್ಚ್ ಸ್ಟೇಷನ್ ಇಂದ ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರು ಅಲ್ಲಿ ಈ ರೀತಿ ಈ ಎರಡು ಸಂಸ್ಥೆಗಳು ಸುಧಾರಿತ ತಳಿಗಳನ್ನು ಬಿಡುಗಡೆ ಮಾಡಿದ್ದಾವೆ. ಯಾವ್ಯಾವ್ದು ಬಿಡುಗಡೆ ಮಾಡಿದ್ದಾರೆ ಅಂದರೆ ಪನ್ನೂರ್ ಒಂದು, ನಮ್ಮ ಕಾಫಿ ತೋಟಗಳಲ್ಲಿ ಬೆಳೀತಾ ಇರುವಂಥ 90% ಗಿಡ ಪನ್ನೂರ್ ಒಂದು ತಳಿ. ಅದು ಒಂದು ಮೊದಲನೇ ಹೈಬ್ರಿಡ್ ತುಂಬ ವರ್ಷದ 1975-76 ಬಿಡುಗಡೆಯಾದ ತಳಿ. ಎಲ್ಲ ತೋಟಗಳಲ್ಲೂ ಇರುವಂತ ತಳಿ. ಮತ್ತೆ ಇದು ಬಿಸಿಲನ್ನ ತಡ್ಕೊಳ್ಳುತ್ತೆ ಕಾಫಿ ತೋಟಗಳಲ್ಲಿ. ಅದರಿಂದ ಇದು ಬಹಳ ಪ್ರಚಲಿತ ಆಯ್ತು. ಕೇರಳದಲ್ಲಿ ಅಷ್ಟಾಗಿ ಆಗಲಿಲ್ಲ. ಯಾಕೆಂತ ಹೇಳಿದ್ರೆ ಅಲ್ಲಿ ಎಲ್ಲ ಕಡೆನೂ ಒಂದು ಗಾರ್ಡನ್ ಟೈಪ್ ಇತ್ತು, ನೆರಳು ಜಾಸ್ತಿ ಆದಾಗ ಇದು ಅಷ್ಟಾಗಿ ಬರಲಿಲ್ಲ. ನಮ್ಮ ಕಾಫಿ ತೋಟಗಳಲ್ಲಿ ಇದು ಉತ್ತಮವಾದಂಥ ತಳಿ. ಪನ್ನೂರ್ ಒಂದು ಅಂದರೆ ಹೆಂಗೆ ಇಳುವರಿ ಅಂತ ಹೇಳಿದ್ರೆ 1 ಕೆಜಿಯಿಂದ 50 ಕೆಜಿ ಗಂಟ ಒಂದು ಬಳ್ಳಿಯಲ್ಲಿ ಕುಯ್ಬೋದು. ಅಂಥ ದೊಡ್ಡ ದೊಡ್ಡ ಬಳ್ಳಿಗಳು, ಅಂಥ ದೊಡ್ಡ ದೊಡ್ಡ ತೋಟಗಳು ಬಂತು. ಅದರಿಂದ ಇದು ಉತ್ಪಾದನೆಯನ್ನು ತುಂಬ ಜಾಸ್ತಿ ಮಾಡಿದ್ದು ಇದೊಂದು ತಳಿ ಪನ್ನೂರ್ 1. ಅನಂತರ 1 ಮತ್ತು 3 ಮಾಡಿದರು ಅಡಿಕೆ ತೋಟಗಳಲ್ಲಿ ಸೂಕ್ತವಾದ ತಳಿ ಅಂತ ಹೇಳಿ. 1905 ಆಯಿತು, ಅದನ್ನು 1901 ಥರನೇ ಒಂದು ಸಣ್ಣ ತಳಿ ಅದು. ಮತ್ತು 6, 7, 8 ಕರಿಮುಂಡ ಆ ಥರ ಜಾತಿ ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇತ್ತೀಚೆಗೆ ವಿಜಯ್ ಅಂತ ಹೇಳಿ 1901 ಥರನೇ ಕಾಣುತ್ತೆ, ಅದು ಒಂದು ತಳಿ ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದ, 1901 ರಿಸರ್ಚ್ ಸ್ಟೇಷನ್ನು ಮತ್ತು ವೆಲ್ಲನಿಕೆರ ಕ್ಯಾಂಪಸ್ಗಳಿಂದ ಬಿಡುಗಡೆ ಅಂತ ಸುಧಾರಿತ ತಳಿಗಳು. ಅದ್ರ ಜೊತೆಗೆ ನಮ್ಮ ಭಾರತ ಸರ್ಕಾರದಿದ್ದು ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆ ಕಲ್ಲಿಕೋಟೆಯಿಂದ ಒಂದು 8-10 ತಳಿಗಳು ಬಿಡುಗಡೆ. ಇವು ಸುಮಾರು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದೆ. ನಮ್ಮಲ್ಲಿ ಶ್ರೀಕರ ಶುಭಕರ ಬಿಡುಗಡೆ ಆಯಿತು, ಕರಿಮುಂಡ ತಳಿಗಳು. ಅನಂತರ ಪಂಚಮಿ, ಆಂಪೀರಿ ಅಂತೇಳಿ ಇನ್ನೊಂದು, ಒಟ್ಟಪಾಕಲ್ ಅಂತೇಳಿ, ಪೌರ್ಣಮಿ ಅಂತೇಳಿ ನೆಮಟೋಡು ಹಳದಿ ರೋಗಕ್ಕೆ ತಡ್ಕೊಳ್ಳುವಂಥ ತಳಿ, ನೆಮಟೋಡ್ ಟಾಲರೆಂಟ್ ವೆರೈಟಿ, ಅದೊಂದು ತಳಿ ಬಿಡುಗಡೆ ಆಯಿತು. ಅದ್ರ ಜೊತೆಗೆ ಇತ್ತೀಚೆಗೆ ಈ ಎತ್ತರ ಪ್ರದೇಶಗಳಲ್ಲಿ ಬೆಳಿಲಿಕ್ಕೆ ತೇವಂ ಅಂತೇಳಿ ಕೊಳೆ ರೋಗ ತಡ್ಕೊಳ್ಳುವಂತ ಶಕ್ತಿ ಇರುವಂತದ್ದು, ISR ಶಕ್ತಿ ಅಂತ ಇನ್ನೊಂದು ತಳಿ ಕರಿಮುಂಡ ತಳಿ, ಅದಕ್ಕೂ ಕೊಳೆ ರೋಗ ತಡ್ಕೊಳ್ಳುವಂತ ಶಕ್ತಿ ಇದೆ. ಇವೆರಡು ತಳಿಗಳು ರೋಗ ನಿರೋಧಕ ಶಕ್ತಿ ಇರುವಂತ ತಳಿಗಳು, ಅದು ಬಿಡುಗಡೆ ಆಗಿದೆ. ಮತ್ತೆ ಎತ್ತರ ಪ್ರದೇಶಕ್ಕೆ ಗಿರಿಮುಂಡ ಅಂತೇಳಿ, ಗಿರಿಯಲ್ಲಿ ಬೆಳೆಯುವಂತಹ ಗಿಡ ಆ ರೀತಿ, ಬೆಟ್ಟ ಪ್ರದೇಶಕ್ಕೆ ಗಿರಿಮುಂಡ, ಮಲಬಾರ್ ಎಕ್ಸೆಲ್ ಅಂತೇಳಿ. ಈ ತಳಿಗಳನ್ನ ನಾವು 3 ಟೀ ತೋಟಗಳಲ್ಲಿ ಅವಾಲ್ಯೂಯೇಟ್ ಮಾಡಿ ಅಲ್ಲಿಂದ ರಿಲೀಸ್ ಆಗಿ ಎತ್ತರ ಪ್ರದೇಶಕ್ಕೆ ನಮ್ಮ ಸಂಸ್ಥೆಗಳಿಂದ ಗಿಡ ಮಾಡಿಕೊಡ್ತಾ ಇದ್ದಾವೆ. ಹೆಚ್ಚಿಗೆ ISR ತೇವಂ ಕೊಳೆ ರೋಗ ತಡ್ಕೊಳ್ಳುವಂತ ಶಕ್ತಿ ಇರುವಂತ ತಳಿ, ಅದನ್ನ ನಾವು ಜಾಸ್ತಿ ಪ್ರಮೋಟ್ ಮಾಡ್ತಾ ಇದ್ದಾವೆ. ನಾವು ಅಪಂಗಲ ಮತ್ತು ಚೆಟ್ಟಳ್ಳಿ ಸಂಸ್ಥೆಯಿಂದ ಹಿಂದೆ ನೆಟ್ಟಿದಂತಹ ಎಕ್ಸ್ಪೆರಿಮೆಂಟ್ ಇಂದ ಒಂದು ಅರಕ್ಕ ಕೂರ್ಗ್ ಎಕ್ಸೆಲ್ ಅಂತ ಹೇಳಿ, ಅದು ಒಂದು ತಳಿ ಬಿಡುಗಡೆ ಆಗಿದೆ. ಅದನ್ನು ಕುತ್ತು ಚೆನ್ನಾಗಿದೆ, ಉದ್ದ ಇದೆ, ಕಾಯಿಗಳು ದಪ್ಪ ಇದೆ, ಅದು ಒಂದು ಚೆನ್ನಾಗಿದೆ ತಳಿ. ಗಿಡಗಳನ್ನು ಮಾಡಿ ಕೊಡ್ತಾ ಇದ್ದಾವೆ. ಅದ್ರ ಜೊತೆಗೆ ಪಂಚಮಿ, ಪೌರ್ಣಮಿ ಆಗಲೇ ಹೇಳಿದಾಗೆ, ಇಷ್ಟು ತಳಿಗಳು ನಮ್ಮ ಸಂಸ್ಥೆಗಳಿಂದ ಬಿಡುಗಡೆ ಆದಂತ ತಳಿಗಳು. ಎಲ್ಲ ತಳಿಗಳು ಚೆನ್ನಾಗಿದ್ದಾವೆ, ಬೆಳಿಬೇಕಷ್ಟೇ. ಅದ್ರ ಜಾಸ್ತಿ ಗಿಡ ನಂಬರ್ ಬಾಡಿ ಬೆಳೆಯುವ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಗಿಡ ಮಾಡ್ಕೊಡೋರಿಲ್ಲ. 1901 ಇದೆಲ್ಲ ತೋಟದಲ್ಲಿ ಸಿಗುತ್ತೆ, ಅದನ್ನೇ ಕಟ್ಟಿಂಗ್ ಮಾಡ್ತಾರೆ, ಎಲ್ಲ ನರ್ಸರಿಯವರು ಮಾಡ್ತಾರೆ. 3 ನರ್ಸರಿ, ಅವ್ರಿಗೂ ಲಾಭ ಆಯಿತು, ರೈತರಿಗೂ ಪ್ರಯೋಜನ ಆಯಿತು, ಅದು ನಡೀತಾನೆ ಇದೆ. ಈ ತಳಿಗಳನ್ನು ಮಾಡಲಿಕ್ಕೆ ತೋಟಗಳಿಲ್ಲ, ಆ ರೀತಿ ರನ್ನರ್ಸ್ ಸಿಕ್ಕಲ್ಲ. ಇವರೇ ರನ್ನರ್ಸನ್ನು ಮಾಡ್ಕೊಂಡು ಬೆಳಿಬೇಕು ಅಂದರೆ ಖರ್ಚು ಜಾಸ್ತಿ ಆಗುತ್ತೆ, ಆದ್ದರಿಂದ ಯಾರೂ ಮಾಡ್ತಾ ಇಲ್ಲ. ಪನ್ನೂರೊಂದೇ ಜಾಸ್ತಿ ಪ್ರಚಲಿತವಾಗಿದೆ ಅಂದರೆ ಇತ್ತೀಚೆಗೆ ವಂಶಾಭಿವೃದ್ಧಿ ಚೆನ್ನಾಗಾಗ್ತಾ ಇರೋದ್ರಿಂದ. ಹೌದು, ಮತ್ತೆ 1901 ಒಳ್ಳೆ ಗುಣ ಅಂತ ಹೇಳಿದ್ರೆ ನೆಟ್ಟರೆ ಹೆಂಗೋ ಬೆಳ್ಕೊಳ್ಳುತ್ತೆ, ಮತ್ತೆ ಮರಕ್ಕೆ ಹತ್ಕೊಳ್ಳುತ್ತೆ, ಅದೇ ಯಾರು ಹಿಡ್ದೇ ಹತ್ತಿಸಿದ್ರು ಆಗುತ್ತೆ, ಅಲ್ಲೇ ಇದ್ರೂ ಹತ್ತುತ್ತೆ, ಫಾಸ್ಟಾಗಿ ಬೆಳೆಯುತ್ತೆ. ಮತ್ತೆ ಅದರಲ್ಲಿ ಮರ ಇಟ್ಕೊಳ್ಳೋ ಗುಣ ಮತ್ತೆ ಬೆಳೆಯೋ ಗುಣ, ಅದ್ರ ಜೊತೆಗೆ ರನ್ನರ್ಸ್ ಜಾಸ್ತಿ ಬರುತ್ತೆ ಅದಕ್ಕೆ. ಓಡು ಕೌಲುಗಳು ಅಂತೀವಲ್ಲ, ವಂಶಾಭಿವೃದ್ಧಿಗೆ ತುಂಬಾ ಬರುತ್ತೆ, ಅವನ್ನೇ ಬೆಳೆಸ್ಕೊಳ್ತೀವಿ, ಅದನ್ನೇ ಬೆಳೆಸ್ಕೊಂಡು ಗಿಡಗಳನ್ನು ಮಾಡ್ತಾರೆ. ಅದರಿಂದ ಅದು ತುಂಬಾ ಚೆನ್ನಾಗಿ ಬಂದಂತಹ ತಳಿ. ಬೇರೆ ತಳಿಗಳಲ್ಲಿ ಪ್ರಾಬ್ಲಮ್ ಏನಂದ್ರೆ ಇವಕ್ಕೆ ಗುಣಗಳಿದೆ, ಆದರೆ ಬೆಳಿಬೇಕಾದ್ರೆ ನಿಧಾನ, ಮರಕ್ಕೆ ಇಟ್ಕೊಳ್ಳೋಲ್ಲ, ಕಟ್ತಾನೆ ಇರಬೇಕು, ಕಟ್ತೇ ಇದ್ರೆ ಅದು ಮೇಲೆ ಬರುವುದೇ ಇಲ್ಲ, ಅದರಿಂದ ರೈತರಿಗೂ ಅಷ್ಟಾಗಿ ಖುಷಿ ಕೊಡೋಲ್ಲ. ಅದು ಏನಾಗಿದೆ, ರೋಗ ಜಾಸ್ತಿ ಆದಾಗ ರೈತರು ಬೇರೆ ತಳಿಗಳು ಬೇಕು ಅಂತ ಬರ್ತಾರೆ, ಮತ್ತೆ ಅವ್ರಿಗೆ ಇಳುವರಿ ಜಾಸ್ತಿ ಬೇಕು. 1901 ಹೈಯೆಸ್ಟ್ ಇಳುವರಿ ಕೊಡುವಂತ ತಳಿ ನಾನು ನೋಡಿದಾಗೆ. ಬೇರೆ ತಳಿಗಳು ಇದಾವೆ ನಮ್ಮ ರೆಕಾರ್ಡ್ಸ್ ಪ್ರಕಾರ, ಬಟ್ ಫೀಲ್ಡ್ ಅಲ್ಲಿ ಹೋಗಿ ನೋಡಿದಾಗ ಅಥವಾ ರೈತರ ತೋಟದಲ್ಲಿ ನಾವು ಹೋಗಿ ನೋಡಿದ್ರೆ ತುಂಬಾ ವಾಲ್ಯೂಮ್ ಕ್ರಾಪ್ ಬರೋದು 1901. ಬೇರೆ ತಳಿಗಳು ಅಷ್ಟು ವಾಲ್ಯೂಮ್ ನೋಡಲೇ ಇಲ್ಲ ನಾವು. ಕ್ವಾಲಿಟಿ ಇದಾವೆ ಇಲ್ಲ ಅಂತಿಲ್ಲ, ಆದರೆ ಒಬ್ಬ ರೈತ ಅಷ್ಟು ಇಳುವರಿಯನ್ನು ಕುಯ್ತಾನೆ ಅಂತ ಹೇಳಿದ್ರೆ 1901 ಕುಯ್ದಂತ ಇಳುವರಿಯನ್ನು ನಾವು ನೋಡ್ಬೋದು ಕಣ್ಣಿಂದ. ಸಂಸ್ಥೆಗಳಲ್ಲಿ ಮಾಡಿದಾಗ ನಾವೆಲ್ಲ 6-12 ಗಿಡದಲ್ಲಿ ರಿಸರ್ಚ್ ಮಾಡೋರು, ಅಲ್ಲಿ ಬೇರೆ ತಳಿಗಳು ಚೆನ್ನಾಗಿದೆ ಅಂತ ಕೊಟ್ಟಿದೆ, ಇದೆ ಡೇಟಾ ಇದೆ, ಇಲ್ಲ ಅಂದಿಲ್ಲ. ಆದರೆ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ದೊಡ್ಡ ಇಳುವರಿ ತೆಗೆದಂತ ತಳಿಗಳು ಅಂದ್ರೆ ಮೋಸ್ಟ್ಲಿ 1901 ಇದೆ. ಅದರಿಂದ ಜಾಸ್ತಿ ನಾವು 1901 ನಡಿ ಅಂತ ಹೇಳ್ತಾನೆ ಇರ್ತವೆ. ಅದ್ರ ಜೊತೆಗೆ ಒಂದು 30-40% ಬೇರೆ ತಳಿಗಳನ್ನು ತಾವೇ ನರ್ಸರಿ ಮಾಡಿ ನೆಟ್ಟರೆ ಒಳ್ಳೇದು ಅಂತೇವೆ. ನಮ್ಮಿಂದ 100-150 ಗಿಡ ತಗೊಂಡೋಗಿ ನೆಡ್ತಿರ್ತಾರೆ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಕಾಫಿ ತೋಟಗಳಲ್ಲಿ ನೆಡೋದ್ರಿಂದ ಯಾವುದೋ ಒಂದು ಮರಕ್ಕೆ ನೆಡ್ತಾರೆ, ಗೊತ್ತೇ ಆಗೋದಿಲ್ಲ. ಒಂದ್ ಕಡೆಯಿಂದ ನೆಟ್ಕೊಂಡು ಹೋಗಿದ್ರೆ ಅಟ್ಲೀಸ್ಟ್ ಕಾಣ್ತಾ ಇತ್ತು, 50-100 ನೆಟ್ಟಿದ್ರು ಕಾಣೋದು. ಇಲ್ಲಿ ಏನಾಗುತ್ತೆ, ಯಾವ್ದೋ ಖಾಲಿ ಮರ ಇರುತ್ತೆ, ಅದ್ರ ಜೊತೆ ತಗೊಂಡು ಇದನ್ನು ಒಂದು ಹಾಕ್ತಾರೆ. ಅದರಿಂದ ನಮಗೆ ಇದು ಯಾವ್ದು ತಳಿ ಬೆಳೆದು ಗೊತ್ತಿರೋರ್ಗ್ ಮಾತ್ರ ಗೊತ್ತಾಗುತ್ತೆ, ಅವ್ರಿಗೂ ಗೊತ್ತಾಗೋದಿಲ್ಲ. ಬಟ್ ನೆಡ್ತಿದ್ದಾರೆ, ಇಲ್ಲ ಅಂತಿಲ್ಲ. ಬಟ್ ಜಾಸ್ತಿ ಪ್ರಮಾಣದಲ್ಲಿ ಬರಲಿಲ್ಲ, ಅದರಿಂದ ಜಾಸ್ತಿ ನಡಿ ಅಂತ ಹೇಳ್ತಾ ಇದ್ದಾವೆ. ಇತ್ತೀಚೆಗೆ ಇವನು ಟಾಟಾ ಕಾಫಿಯಲ್ಲಿ ನರ್ಸರಿ ಮಾಡ್ತಾ ಇದ್ದಾರೆ, ಅವರೊಂದಷ್ಟು ಗಿಡಗಳನ್ನು ರೈತರು ಕೊಡ್ತಿದ್ದಾರೆ. ಸಿರ್ಸಿ ಕಡೆ ತುಂಬ ನರ್ಸರಿ ಮಾಡಿದ್ದಾರೆ, ಸಿರ್ಸಿ, ಸಾಗರ, ಸಿದ್ದಾಪುರ, ನಮ್ಮ ಸಿರ್ಸಿ ಭಾಗದಲ್ಲಿ ತುಂಬ ಜನ ಒಂಥರ ನರ್ಸರಿನೇ ಬಿಸ್ನೆಸ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಆ ಗಿಡಗಳೆಲ್ಲ ನಮ್ಮ ಮಲೆನಾಡಿಗೆ ಈ ಕಡೆ ಬರ್ತಾ ಇದೆ, ನಮ್ಮ ಕೊಡಗಿಗೆ ಬರ್ತಿದೆ, ಚಿಕ್ಕಮಗಳೂರು ಬರುತ್ತೆ, ಮೂಡಿಗೆರೆ ಬರ್ತಾ ಇದೆ. ನಮ್ಮ ಪ್ರದೇಶದ ರೈತರು ನರ್ಸರಿ ಮಾಡೋ ಲೆವೆಲಲ್ಲಿ ಇಲ್ಲ, ಇವರು ತುಂಬ ಕಡಿಮೆ ಜನ ನರ್ಸರಿ ಮಾಡೋದು ಇಲ್ಲೆಲ್ಲ. ಬಟ್ ಆ ಕಡೆ ಅವರು ಜಾಸ್ತಿ ನರ್ಸರಿ ಮಾಡ್ತಿದ್ದಾರೆ, ಅದರಿಂದ ಆ ಕಡೆಯಿಂದ ಬರ್ತಾ ಇದೆ. ಇಲ್ಲೂ ಸ್ವಲ್ಪ ಜನ ಮಾಡ್ತಾ ಇದ್ದಾರೆ, ಬಟ್ ಎಲ್ಲ 3 ಮಂತ್ಸ್ ನರ್ಸರಿ ಮಾಡ್ತಾರೆ, ಅದರಿಂದ ಪನ್ನೂರು ಒಂದು ಇಲ್ಲಿನೂ ಸುಧ ನರ್ಸರಿಗಳಲ್ಲಿ ಸಿಗುತ್ತೆ. ಅಂದ್ರೆ ಈಗ ವಂಶಾವೃದ್ಧಿ ಮಾಡ್ಕೋಬೇಕು ಅಂದ್ರೆ ಈ ಓಡು ಕೌಲುಗಳ ತುಂಡುಗಳಿರ್ತಾವಲ್ಲ, ಎಷ್ಟು ಗಂಟುಗಳಿರ್ಬೇಕಾಗುತ್ತೆ? ಒಂದು ಗಂಟಲ್ಲೂ ಮಾಡಬಹುದು, 2 ಗಂಟಲ್ಲೂ ಮಾಡಬಹುದು, 3 ಗಂಟಲ್ಲೂ ಮಾಡಬಹುದು. 2 ಗಂಟು ಉತ್ತಮ. ಸಿಂಗಲ್ ಅಂದ್ರೆ ಮೆಟೀರಿಯಲ್ ಕಡಿಮೆ ಇದ್ದಾಗ ಸಿಂಗಲ್ ಮಾಡಿ ಸ್ವಲ್ಪ ದಿನ ಜಾಸ್ತಿ ಬೆಳೆಸ್ಕೋಬೇಕು. ತಕ್ಷಣ ನೆಟ್ಬಿಟ್ರೆ ಏನಾಗುತ್ತೆ, ಅದಕ್ಕೆ ಸ್ಟ್ರೆಂತ್ ಇರಲ್ಲ, ಶಕ್ತಿ ಇರಲ್ಲ, ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಮಾಡಿದಾಗ್ಲೂ ಶಕ್ತಿ ಇರಲ್ಲ, ಅದಕ್ಕೆ ಒಂದು ಒತ್ತಡ ಆಗುತ್ತೆ, ಒತ್ತಡ ಆಗುತ್ತೆ. ಅಟ್ಲೀಸ್ಟ್ ಒಂದು 6 ತಿಂಗಳು ಬೆಳೆಸ್ಬಿಟ್ಟು ಮಾರಿದ್ರೆ ಒಳ್ಳೇದು, ಸಿಂಗಲ್ ನೋಡೇ ಸಾಕು. ಬಟ್ ಏನಾಗುತ್ತೆ ಅಂದ್ರೆ ಅದು ರೆಡಿ ಇದ್ದಾಗಲೇ ತಗೊಂಡು ಹೋಗ್ತಿರ್ತಾರೆ, ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಶಾಕ್ ಆಗುತ್ತೆ, ಕೆಲವು ಗಿಡಗಳು ಬಿದ್ದೋಗ್ಬಿಡ್ತವೆ. 2 ನೋಡಿದಾಗ ಅಟ್ಲೀಸ್ಟ್ ಆ ಸ್ಟ್ರೆಂತ್ ಇರುತ್ತೆ, ಈಗ ನಾನು ನೋಡ್ದಂಗೆ. ಬಟ್ ಸಿಂಗಲ್ ನೋಡೋದು ಉತ್ತಮ ಅಂತ ತುಂಬಾ ನಮ್ಮ ರಿಸರ್ಚ್ ಅಲ್ಲಿ ಬಂದಿದೆ, ಇಲ್ಲ ಅಂತಿಲ್ಲ. ನಮ್ಮ ವೆರೈಟಿಗಳಿಗೆಲ್ಲ ಸಿಂಗಲ್ ನೋಡಿ ಹೇಳ್ತೇವೆ. ಪನ್ನೂರು ಒಂದನ್ನ ನಾವು ಯಾವಾಗಲೂ 2 ನೋಡೆ ಮಾಡಿ, 3 ನೋಡೆ ಸಿಗುತ್ತಲ್ಲ, ಅದನ್ನ ನೀವು ಹಾಕಿ ಮಾಡಿ ಅಂತ ಹೇಳ್ತೇವೆ. ಸಿಗದೇ ಇದ್ರೆ ಸಿಂಗಲ್ ನೋಡ್ ಮಾಡಬಹುದು, ಅಂದ್ರೆ 2 ಗೆಣ್ಣುಗಳಿದ್ರೆ ಒಳ್ಳೇದು. ಒಳ್ಳೇದು. ಇನ್ನು ಮುಖ್ಯವಾಗಿ ಹೇಗೆ ನಾಟಿ ಮಾಡ್ಕೋಬೇಕಾಗತ್ತೆ ಸಸಿಗಳನ್ನು? ಸಸಿಗಳನ್ನು ನಾಟಿಯನ್ನು ನಾನು ಆಗಲೇ ಹೇಳ್ದಂಗೆ ರನ್ನರ್ಸ್ಗಳನ್ನು ತಗೊಳ್ಳೋದು, ಓಡು ಬಳ್ಳಿಗಳಂತಾರೆ, ಅಥವಾ ಟಾಪ್ ಶೂಟ್ಸನ್ನು ಮಾಡ್ತಾಕೋಬೋದು. ಟಾಪ್ ಶೂಟ್ ಅಂದರೆ ಮೇಲೆ ಹೋಗ್ತಾ ಇರೋ ಬಳ್ಳಿ ಸುಳಿಗಳು, ಸುಳಿಗಳನ್ನು ತಗೊಟ್ಟು ಅದು ಎಲೆಗಳನ್ನು ಬಿಚ್ಚಾಕ್ಬಿಟ್ಟು ಗ್ರೀನ್ ಇರೋ ಪೋರ್ಷನ್ನನ್ನು 2 ಗಿಣ್ಣು 3 ಗಿಣ್ಣು ಮಾಡಿ ನೆಟ್ಟರೆ ಅದು ಕಡ್ಡಿ ಆಗುತ್ತೆ, ಕಡ್ಡಿಯಿಂದ ಗಿಡ ಮಾಡ್ಕೊಬೋದು. ರನ್ನರ್ಸನ್ನು ತಗೊಂಡು ಎಲೆಗಳನ್ನೆಲ್ಲ ತೆಗೆದ್ಬಿಟ್ಟು ಕಾರ್ಬನ್ ಡೈಜನ್ 2 ಗ್ರಾಮ್ ಪರ್ ಲೀಟರ್ ಅದರಲ್ಲಿ ಹತ್ತಾರೆ, ಅಥವಾ ಮೆಟ್ಲಾಕ್ಸಿಲ್ ಮ್ಯಾಂಕೋಸಬಲ್ಲು ಹದ್ಬೋದು 1 ಗ್ರಾಮ್ ಪರ್ ಲೀಟರ್. ಅದೊಂದು 15 ನಿಮಿಷ 20 ನಿಮಿಷ ಅಂದ್ಬಿಟ್ಟು ಅದನ್ನು ತಗೊಂಡು ನೆಡ್ಬೋದು. ನೆಡಬೇಕಾದ್ರೆ IBA ಇಂಡಾಲ್ಬಿಟ್ರಿಕ್ ಆಸಿಡ್ 10,000 PPM ಕ್ವಿಕ್ ಟಿಪ್ ಮೆಥಡ್, ಕಡ್ಡಿನ ಜಸ್ಟ್ ಸೊಲ್ಯೂಷನ್ ತಾಕ್ಸ್ಬಿಟ್ಟು ನೆಟ್ಟರೆ ರೂಟಿಂಗ್ ಚೆನ್ನಾಗುತ್ತೆ, ಬೇಗ ಬರುತ್ತೆ. ಇಲ್ಲಾಂದ್ರೆ ಲೋಕಲ್ ಆಗಿ ಕೆರಾಡಾಕ್ಸ್ ಅಂತ ಏನೋ ಪೌಡರ್ ಮಾಡ್ತಾರೆ, ಅಮೈನೋ ಆಸಿಡ್ ಮಿಕ್ಸ್ಚರ್, ಅದು ರೂಟಿಂಗ್ ಆಲ್ಬೋನ್ ಅಂತಾರೆ, ಅದರಲ್ಲೂ ಸುದ ಹಾಕಿ ಮಾಡ್ತಾರೆ. ಇಲ್ಲಾಂದ್ರೆ ಕೆಲವು ಸಗಣಿಯಲ್ಲಿ ಹದ್ದಿ ಅದನ್ನ ನೆಡ್ತಾರೆ. ಸೊ ಒಟ್ಟು ಮಾರ್ಚ್ ಏಪ್ರಿಲ್ ಅಲ್ಲಿ ನೆಟ್ಟರೆ ಚೆನ್ನಾಗಿ ಬರುತ್ತೆ. ಈ ವರ್ಷ ಮಾರ್ಚಲ್ಲಿ ಒಂದು ಸ್ವಲ್ಪ ಹೀಟ್ ಜಾಸ್ತಿ ಆಗಿತ್ತು, ಸೊ ಅದರಿಂದ ನಾವು ಈ ವರ್ಷ ಒಂದು ಸ್ವಲ್ಪ ಲೇಟಾಗಿ ಮಾಡಿ ಅಂದ್ವಿ. ಮಾರ್ಚು ಒಳ್ಳೆ ಟೈಮು, ಮತ್ತೆ ಏಪ್ರಿಲ್, ಏಪ್ರಿಲ್ ಒಳಗೆ ನೆಟ್ಟಿರ್ಬೇಕು. ಮೇನ್ ಅಲ್ಲಿ ಆದರೆ ಚಿಗುರು ಬರುತ್ತೆ, ಬೇರ್ ಬರಲ್ಲ. ಅಂದ್ರೆ ಒಂದು ಸದೃಢವಾದ ಆಧಾರದ ಮರ ಇರಬೇಕು ಅದಕ್ಕೆ. ಅದಕ್ಕೆ ಮರ ಬೇಕು. ಅಂದ್ರೆ ಎಷ್ಟು ವಯಸ್ಸಿನ ಸಸಿಗಳನ್ನು ನಾಟಿ ಮಾಡಬೇಕಾಗತ್ತೆ? ನಾರ್ಮಲಿ ಒಂದು 3 ತಿಂಗಳು ಆಗಿರುತ್ತೆ. ಅವಕ್ಕೆ ಒಂದು 3-4 ಎಲೆ ಇರುವಂತ ಸಸಿಗಳು, ಬೇರು ಚೆನ್ನಾಗಿರುವಂತದನ್ನ ತೋಟದಲ್ಲಿ ನೆಡಬೇಕಾಗತ್ತೆ. ಮತ್ತೆ ನೆಡಬೇಕಾದ್ರೆ ಮರಗಳು ಬೇಕು, ಆಧಾರ ಮರಗಳು. ಮೋಸ್ಟ್ಲಿ ಸಿಲ್ವರ್ ಓಕ್ ಅಲ್ಲಿ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಅದ್ರ ಜೊತೆ ಕಾಡು ಮರಗಳು, ಯಾವುದೇ ಕಾಡು ಮರ ಅಂದ್ರೆ ಸಿಪ್ಪೆ ಬಿಡಬಾರ್ದು ಅಂತ ಮರ. ಮೋಸ್ಟ್ಲಿ ಯುಕಲಿಪ್ಟಸ್ ಎಲ್ಲ ಇಲ್ಲೆಲ್ಲ ಬೆಳೆಯಲ್ಲ, ಯುಕಲಿಪ್ಟಸ್ಗೆಲ್ಲ ಹಾಕ್ಬೇಡಿ ಅಂತಾರೆ. ಸಿಪ್ಪೆ ಬಿಟ್ಕೊಳ್ಳದಂತ ಮರಗಳಿಗೆ ಹಾಕ್ಬಾರ್ದು, ಬೇರೆ ಮರಗಳಿಗೆಲ್ಲ ಹಾಕ್ಬೋದು, ಯಾಕೆ ಕಳ್ಸ್ಕೊಂಡು ಬಿದ್ದು ಬಿಡುತ್ತೆ ಜೊತೆಲಿ ಅದರಿಂದ. ಇಲ್ಲ ಅಂದ್ರೆ ಎಲ್ಲ ಮರಗಳಿಗೂ ಹಾಕ್ಬೋದು. ಅರಬಿಕಾ ತೋಟಗಳಲ್ಲಿ 15 ಅಡಿ 15 ಅಡಿ ಅಂತರದಲ್ಲಿ ಮರಗಳಿದ್ರೆ ಒಳ್ಳೇದು. ಅದಕ್ಕಿಂತ ಹತ್ತಿರ ಇದ್ರೆ ರೋಗ ಬರೋದು ಜಾಸ್ತಿ. 190-200 ಮರಗಳನ್ನು ನಾವು ಬೆಳೆಸ್ಬೋದು ಒಂದು ಎಕರೆಯಲ್ಲಿ. ರೋಬಸ್ಟ ತೋಟಗಳಲ್ಲಿ 20 ಅಡಿ 20 ಅಡಿ ಇರಬೇಕು, ಒಂದು 70-80 ಮರ ಸಾಕು. ನಾರ್ಮಲಿ 40 ಮರ ಇರುತ್ತೆ ರೋಬಸ್ಟದಲ್ಲಿ, ಆ 40 ಮರಕ್ಕೂ ಹಾಕಿ ಇನ್ನೊಂದು 40 ಪಾಲ್ವಾನು, ಗ್ಲಿಡಿಸಿಡಿ ಅಂತ ಅಂದರೆ ನಾವು ನೆರಳು ತೆಗೆಯುವಂಥ ಮರಗಳು, ಬೇಗ ಬರುವಂಥ ಮರಗಳು, ಇವಕ್ಕೆ ಹಾಕಿ ಎಲ್ಲೆಲ್ಲಿ ಜಾಗ ಇರುತ್ತೆ ಅಲ್ಲಿ ಒಂದು 86 ಬೆಳೆದರೆ ರೋಬಸ್ಟ ತೋಟದಲ್ಲಿ ಇಳುವರಿ ಮಟ್ಟವನ್ನು ನಾವು ಕಾಯ್ದಿರಿಸ್ಕೋಬೋದು. ಮತ್ತೆ ಅರಬಿಕಾದಲ್ಲಿ ಒಂದು 180-200 ಮರಗಳಿದ್ರೆ ಅದಕ್ಕೂ ನೆಟ್ಟಿದ್ರೆ ನೆಡೋದು ಒಂದೇ ಸರಿ ಬರಂಗೆ ನೆಡಬೇಕು. ಈಗ 20 ಎಕರೆ ತೋಟ ಇದೆ ಅಂದ್ರೆ ಒಂದೇ ವರ್ಷ ನೆಟ್ಬಿಟ್ಟು ಏನು ನೋಡ್ಕೊಳ್ದೇ ಇರಬಾರ್ದು. ಹಿಂದೆ ಎಲ್ಲ ಹೆಂಗೋ ಬರ್ತಾ ಇತ್ತು, ಬಟ್ ಇತ್ತೀಚೆಗೆ ಮೆಣಸು ಸಮ್ಮರಲ್ಲಿ ಸತ್ತೋಗ್ತಾ ಇದೆ. ನೆಟ್ಟಂತ ಗಿಡಗಳು ಅಂದ್ರೆ ತೇವಾಂಶದ ಕೊರತೆ, ಜಾಸ್ತಿ ಕಾಣ್ತಾ ಇದೆ. ಜೊತೆಗೆ ಬೇರುಗಳು ಕೂಡ ಆಳಕ್ಕೆ ಹೋಗಲ್ಲ, ಆಳಕ್ಕೆ ಹೋಗುದಿಲ್ಲ. ಅದರಿಂದ ಅದನ್ನ ನೋಡ್ಕೊಳ್ಳೋಷ್ಟು ನೆಡ್ಬೇಕಷ್ಟೇ. ಈಗ ನನ್ನ ಪ್ರಕಾರ 10 ಎಕರೆ ಒಂದು 2 ಎಕರೆಗೆ ನೆಟ್ಟರೆ ಸಾಕು. 2 ಎಕರೆಯಲ್ಲಿ ಅರಬಿಕಾ ಆದರೆ ಒಂದು 500 ಮರ ಇರುತ್ತೆ, ಒಂದೊಂದು ಮರಕ್ಕೆ ಒಂದು 2-3 ನೆಟ್ಕೊಂಡು ಮೂರ್ ಗುಂಡಿ ಹೊಡೆದು ಅದಕ್ಕೆ ಆರು ಕಡ್ಡಿ ನೆಟ್ಟು ಅದನ್ನ ಒಂದು 15 ದಿನಕ್ಕೊಂದ್ಸಾರಿ ಚೆನ್ನಾಗಿ ನೀರು ಗೊಬ್ಬರ ಕೊಟ್ಕೊಂಡು, ನೀರು ಗೊಬ್ಬರ ಕೊಟ್ಟರೆ ಚೆನ್ನಾಗಿ ಮೇಲೆ ಬರುತ್ತೆ, ಬೆಳೆಯೋ ಗಿಡಕ್ಕೆ ಬೆಳಕ್ಬೇಕು, ಬೆಳಕು ಕೊಡಬೇಕು. ಕಾಫಿ ತೋಟಗಳಲ್ಲಿ ಒಳಗೆ ನೆಟ್ಬಿಟ್ಟು ಕತ್ಲೆಯಲ್ಲಿ ಬರೋಲ್ಲ, ಅದು ಬೆಳಕು ಕೊಡೋದು, ನೀರು ಕೊಡೋದು, ಮತ್ತೆ ಗೊಬ್ಬರದ 19 ಅಂತದನ್ನ ಸಾಯಿಲ್ಗಾರು ಹಾಕ್ಬೋದು ಅಥವಾ ಸ್ಪ್ರೇ ಯಾರು ಮಾಡಿದ್ರೆ ಇಳುವರಿ ಚೆನ್ನಾಗಾಗುತ್ತೆ, ಆ ಗಿಡ ಬೆಳವಣಿಗೆ ಚೆನ್ನಾಗಾಗುತ್ತೆ. ಮತ್ತೆ 500 ಮರಕ್ಕೂ ನೆಟ್ಬಿಟ್ಟು ನಾನು ಹೇಳ್ದಂಗೆ 15 ದಿನಕ್ಕೊಂದ್ಸಾರಿ ನೋಡ್ಕೊಂಡು ಬಿಟ್ರೆ ಬೇಕಾದಷ್ಟು ಗಿಡಗಳು ಬರೋ ವರ್ಷಕ್ಕೆ ಬಂದ್ಬಿಡುತ್ತೆ. ಬಟ್ ಕಷ್ಟ ಇದೆ, ಯಾಕೆಂದ್ರೆ ಬೇಸಿಗೆಯಲ್ಲಿ ನೀರು ಕೊಡಬೇಕು, ಅದನ್ನು ನೋಡ್ಕೊಬೇಕು. ಬಟ್ ಯಾರು ಮನ್ಸು ಮಾಡ್ತಾ ಇದ್ದಾರೆ ಅವ್ರಿಗೆ ಒಳ್ಳೆಯ ಆದಾಯ ಮುಂದೆ ಬರುತ್ತೆ. ಅದರಿಂದ ಎಸ್ಟಾಬ್ಲಿಷ್ಮೆಂಟ್ ಮಾಡೋದು ಬಹಳ ಮುಖ್ಯ. ಒಂದು ನೀರನ್ನು ಕೊಡೋದು, ಮಳೆನೂ ಬರ್ತಾ ಇದೆ, ಏಪ್ರಿಲಲ್ಲಿ ಶೇಡ್ ತೆಗಿಬೇಕಿತ್ತು, ಶೇಡ್ ತೆಗೆದಿರೋ ಇಮಿಡಿಯೇಟ್ ಶೇಡ್ ತೆಗಿಬೇಕು, ಯಾಕೆಂದ್ರೆ ಈ ವರ್ಷ ತುಂಬ ತಾಪಮಾನ ಜಾಸ್ತಿ ಇದ್ದರಿಂದ ತುಂಬ ಜನ ಶೇಡ್ ತೆಗಲಿಲ್ಲ. ತೆಗೆದ್ಬಿಟ್ರೆ ಇರೋ ಬಳ್ಳಿಗಳಲ್ಲಿ ಕ್ರಾಪ್ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಅಂದ್ರೆ ಈ ಮುಂಗಾರು ಪ್ರಾರಂಭವಾದಾಗ ನೆರಳು ಕಡಿಮೆ ಮಾಡಬೇಕು. ನಾರ್ಮಲಿ ಏಪ್ರಿಲ್ ಮೇ ನಲ್ಲೇ ಮಾಡಬೇಕು, ನೀರಿರೋರಿಗೆ ಮಾಡಬಹುದು. ಮೆಣಸಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಅಂಶ ಅಂತ ಹೇಳಿದ್ರೆ ತೋಟ ಚೆನ್ನಾಗಿರೋರು ಮೆಣಸು ಬಳ್ಳಿ ಇರೋರು ಏಪ್ರಿಲ್ನಲ್ಲಿ ಕ್ರಾಪ್ ಕುಯ್ದುಬಿಟ್ಟು ಒಂದು 15 ಏಪ್ರಿಲ್ 8 ನೆರಳು ತೆಗೆದ್ಬಿಟ್ರೆ 3-4 ರೌಂಡ್ ನೀರಾವರಿ ಕೊಟ್ಟರೆ ಒಳ್ಳೆ ಮೆಣಸು ಬರುತ್ತೆ. ಅಷ್ಟೇ ಸೀಕ್ರೆಟ್ ಇರೋದು, ಅದರಲ್ಲಿ ಯಾರು ನೀರು ಕೊಡೋಕ್ಕಾಗಲ್ಲ, ನೆರಳು ತೆಗೆಯೋಕ್ಕೆ ಕಷ್ಟ ಆಗುತ್ತೆ, ಅಲ್ಲಿ ಇಳುವರಿ ಕಡಿಮೆ. ಮತ್ತೆ ಜೂನಲ್ಲಿ ನೆರಳು ತೆಗೆಯೋದ್ರಿಂದ ಅಂತ ದೊಡ್ಡ ಪ್ರಮಾಣದ ಆದಾಯ ಬರುವುದಿಲ್ಲ, ಖರ್ಚಾಗುತ್ತೆ ಬಟ್ ಆದಾಯ ಬರುವುದಿಲ್ಲ. ಏಪ್ರಿಲ್ ಮೇ ನಲ್ಲಿ ರಿಸ್ಕ್ ತಗೋಬೇಕು, ನೀರು ಕೊಡಬೇಕು, ಅವಾಗ ಗೊಬ್ಬರನೂ ಕೊಡಬಹುದು. ಫಸ್ಟ್ ಡೋಸ್ ಸಾಯಿಲ್ ಅಪ್ಲಿಕೇಶನ್ ಮಾಡಬಹುದು, ಪೆಪ್ಪರ್ ಸ್ಪೆಷಲ್ ಅಂತ ರಿಲೀಸ್ ಮಾಡಿದ್ರೆ ಲಘು ಪೋಷಕಾಂಶಗಳು, ಅದನ್ನು ಸ್ಪ್ರೇ ಮಾಡಬಹುದು 19 ಅಥವಾ MAP ಅಂತ ಹೇಳ್ತೀವಿ. ನಾವೇನು ಹೇಳ್ತೇವೆ ಅಂದರೆ ಏಪ್ರಿಲ್ನಲ್ಲಿ ನೆರಳು ತೆಗಿರಿ, ಆನಂತರ ಮೇನಲ್ಲಿ ನೀರು ಕೊಡಿ, ಆನಂತರ ಒಂದು ಪೋಲಿಯರ್ ಸ್ಪ್ರೇ ಆಫ್ ಮೈಕ್ರೋನ್ಯೂಟ್ರಿ, ಎಲೆಗೆ ಒಂದು ಸಿಂಪಡಣೆ ಮಾಡಿ ಮೈಕ್ರೋನ್ಯೂಟ್ರಿಯಂಟ್ ISR ಪೆಪ್ಪರ್ ಸ್ಪೆಷಲ್ 1 kg ಪ್ಲಸ್ 1261-0 ಅಂದರೆ MAP ಅಂತ ಬರುತ್ತೆ, ಅದು 1 kg ಹಾಕಿ ಎಲೆಗೆ ಹೊಡೀರಿ, ಅದು ಚೆನ್ನಾಗಾಗುತ್ತೆ. ಆನಂತರ ನೀರು ಕೊಡ್ತಾನೆ ಇದ್ರೆ ಒಂದು ಸಾಯಿಲ್ ಅಪ್ಲಿಕೇಶನ್ ನಾವೇನು ರೆಕಮೆಂಡ್ ಮಾಡ್ತಾ ಇದ್ದೀವಿ, 140-50-270 NPK ರೆಕಮೆಂಡ್ ಮಾಡ್ತೇವೆ, ಗ್ರಾಮ್ ಪರ್ ವೈನ್ ಪರ್ ಇಯರ್ ಅಂತ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಒಂದು 2 ಯೂರಿಯಾ, 1 DAP, 3 ಪೊಟ್ಯಾಶ್ ಮಿಕ್ಸರ್ ಮಾಡಿ ಪ್ರತಿ ಗಿಡಕ್ಕೆ ಒಂದು 300 ಅಷ್ಟು ಕೊಡಬೇಕು. 1 kg 2 kg ಕುಯ್ತಾ ಇರೋದು ಯಾವ ಕಾಲದಲ್ಲಿ ಕೊಡಬೇಕು? ಮೇನಲ್ಲಿ ಕೊಡೋದು, ಮೇನಲ್ಲಿ ಮುಂಗಾರು ಮಳೆ ಪ್ರಾರಂಭಕ್ಕಿಂತ ಮುಂಚೆ ಅಂದರೆ ನೀರು ಕೊಡೋರು, ನೀರು ಕೊಡದೇ ಇರೋರು ಜೂನಲ್ಲಿ ಕೊಡ್ಬೋದು, ತೇವಾಂಶ ಇದ್ದಾಗ ಕೊಡಬೇಕು. ಇದನ್ನು ಏನು ಮಾಡ್ತೇವೆ ಅಂದರೆ ಏಪ್ರಿಲ್ ಮೇನಲ್ಲಿ ನೀರು ಕೊಡೋರಿಗೆ ಅದೊಂದ್ಸರಿ ಹೇಳಿ ತಿರ್ಗಿ ಜೂನಲ್ಲಿ ಇನ್ನೊಂದು ಗೊಬ್ಬರ ಕೊಡಿಸ್ತೇವೆ. ಅಲ್ಲಿ ಇಳುವರಿ ತುಂಬ ಚೆನ್ನಾಗಿ ಬರ್ತಾ ಇದ್ದಾರೆ. ಹೆಂಗಿದೆ ಅಂತ ಹೇಳಿದ್ರೆ ಕೆಲವರು 10 acres 10 ಕುಯ್ಯೋರಿದ್ದಾರೆ. ಅಂದರೆ ಬಳ್ಳಿ ಬೆಳವಣಿಗೆ ಚೆನ್ನಾಗಾಗಬೇಕು, ಬಳ್ಳಿ ಬೆಳವಣಿಗೆ ಚೆನ್ನಾಗಾಗುತ್ತೆ, ಇಳುವರಿನೂ ಹಂಗೆ ಬರುತ್ತೆ. ಈಗ 5-8 ಕುಯ್ಯೋರೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಅದರಿಂದ ಪೋಲಿಯರ್ ನ್ಯೂಟ್ರಿಯಂಟು ಮುಖ್ಯ. ಈ ವರ್ಷ ಏನಾಯ್ತು ಅಂದರೆ ಬೇಸಿಗೆ ಜಾಸ್ತಿ ಆಗಿಬಿಟ್ಟು ನೆರಳು ತೆಗಿಲಿಕ್ಕೆ ಕಷ್ಟ ಆಗ್ತಾ ಇತ್ತು, ತೆಗಿಯೋಕ್ಕೆ ಭಯ, ನೀರೇ ಇಲ್ಲ ಅಂದರೆ ಮಾಡಬಾರ್ದು. ಈಗ ನಾನೇ ನೋಡಿದಂಗೆ ನೆರಳಿದ್ರೆ ಒಳ್ಳೆಯದು, ಇಳುವರಿ ಕಡಿಮೆ ಆಗುತ್ತೆ ಬಟ್ ಗಿಡ ಉಳಿಸ್ಕೋಬೋದು. ನೆಕ್ಸ್ಟು ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಸೂಕ್ಷ್ಮಾಣು ಜೀವಿಗಳನ್ನು ರೋಗ ನಿಯಂತ್ರಣಕ್ಕೆ ಗೊಬ್ಬರದ ಜೊತೆ ಕಾಂಪೋಸ್ಟ್ ಕೊಡೋದು ಬಹಳ ಮುಖ್ಯ. ಮೆಣಸಿನಲ್ಲಿ ಹೊತ್ತ ವರ್ಷ 1 kg ಕಾಂಪೋಸ್ಟು ಕೊಟ್ಟರೆ ಬಹಳ ಮುಖ್ಯ. ಅಂದರೆ ಜೊತೆಗೆ ಈ ಜೈವಿಕ ಗೊಬ್ಬರಗಳನ್ನು, ಜೈವಿಕ ಶಿಲೀಂಧ್ರನಾಶಕಗಳನ್ನು ಬಳಸ್ಕೋಬೇಕು. ಟ್ರೈಕೋಡರ್ಮ ಇದೆ, ಪಚೋನಿಯಾ, ಇದನ್ನೆಲ್ಲ ಸಂಸ್ಥೆಗಳಿಂದ ತೊಗೊಬೋದು, ಮಾರ್ಕೆಟಲ್ಲೂ ಸಿಗುತ್ತೆ, ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದಷ್ಟು ಎಲೆಗಳು ಚೆನ್ನಾಗಿರ್ತವೆ, ಕಪ್ಪಾಗಿರ್ತವೆ, ಮೆಣಸು ಹಳದಿ ಆಗಬಾರ್ದು. ಹಳದಿ ಆಯಿತು ಅಂತ ಹೇಳಿದ್ರೆ ಏನೋ ಸಮಸ್ಯೆ ಆಯಿತು ಅಂತ. ಅದರಿಂದ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯ ಆಗುತ್ತೆ. ಮತ್ತು ಜೈವಿಕ ಗೊಬ್ಬರನೂ ಕೊಡಬೇಕಾಗುತ್ತೆ. ಮತ್ತು ಬೇಸಿಗೆ ಬಂದ ತಕ್ಷಣ ಆಗಲೇ ಹೇಳ್ತಾ ಇದ್ದೆ, ನೆಟ್ಟ ಗಿಡಕ್ಕೆ ನೀರು ಕೊಡಲಿಲ್ಲ ಅಂದರೆ ಬದುಕೋದೇ ಇಲ್ಲ, ಯಾಕೆಂದರೆ ಬೇರುಗಳು ಆಳಕ್ಕೆ ಹೋಗಿರಲ್ಲ, ಹೋಗಿರುವುದಿಲ್ಲ. ಮತ್ತು ಅದರಿಂದ ನಮಗೆ ನೆಟ್ಟ ಗಿಡವನ್ನು ಉಳಿಸ್ಕೊಂಡ್ರೇ ನಂಬರ್. ಮತ್ತು ಇಳುವರಿ ಏನಾಗ್ತಾ ಇದೆ ಅಂದರೆ ಮೆಣಸಿನಲ್ಲಿ ನಂಬರ್ ಗೇಮ್. ಒಬ್ಬ ರೈತ 1 acre ಇರುತ್ತೆ, ಅವನ ಹತ್ರ 200 ಗಿಡನೂ ಇರ್ಬೋದು, 1 acre 25-30 ಇರ್ತಾವೆ ಒಟ್ಟು ನೋಡಿದ್ರೆ. ಅವನು ಒಂದು 2-3 quintal ಕೊಯ್ತಾನೆ. ಅದೇ 10 acre ರೈತ, ಅವನ ಹತ್ರ 2000 ಬಳ್ಳಿ ಇರೋನಿದ್ದಾನೆ, ಅವನು 1 ton ಕೊಯ್ತಾನೆ. ಇದೇ 10 acreಯಲ್ಲಿ ಕೆಲವ್ರ ಹತ್ರ 2,500-3,000 ಬಳ್ಳಿ ಇರುತ್ತೆ, ಅವರೆಲ್ಲ 10 ton ಕೊಯ್ತಾರೆ. ಅಂದರೆ ನಂಬರು, ಎಷ್ಟು ಗಿಡ ಇದೆ ನಿಮ್ಮ ತೋಟದಲ್ಲಿ, ಹೆಂಗೆ ನೋಡ್ಕೊಳ್ತೀರಿ, ಅದ್ರ ಮೇಲೆ ಇಳುವರಿ ಬರ್ತಾ ಇದೆ. ಸುಮ್ಮನೆ ಬರ್ತಾ ಇಲ್ಲ, ನೋಡ್ಕೊಳ್ಳೋದು ಇಂಪಾರ್ಟೆಂಟ್. ನಿರ್ವಹಣೆ ಬಹಳ ಮುಖ್ಯ, ನಿರ್ವಹಣೆ ಬಹಳ ಮುಖ್ಯ. ಮತ್ತೆ ಈ ನಿರ್ವಹಣೆ ಯಾವ್ದ್ರ ಮೇಲೆ, ನೆರಳು ತೆಗೆಯೋದ್ರ ಮೇಲೆ, ನೀರು ಕೊಡೋದ್ರ ಮೇಲೆ, ಗೊಬ್ಬರವನ್ನು ಕೊಡೋದ್ರ ಮೇಲೆ, ಆನಂತರ ರೋಗ ಮತ್ತು ಕೀಟ ನಿರ್ವಹಣೆಯ ಮೇಲೆ. ನಮ್ಮ ಈ ಬೆಳೆಗಳಲ್ಲಿ ಬಹಳ ಮುಖ್ಯವಾದ ಅಂಶ ಅಂತ ಹೇಳಿದ್ರೆ ರೋಗ ಬರದೇ ಇರಬೇಕು ಅಂತ ಹೇಳಿದ್ರೆ, ರೋಗಗಳಂದಾಗ ಇಲ್ಲಿ ಪಾದಕೊಳೆ ರೋಗ ಬರುತ್ತೆ, ನಿಧಾನ ಸ್ವರ್ಗ ರೋಗ ಬರುತ್ತೆ, ಕೊತ್ತು ಬಿದ್ದೋಗೋದು ಬರುತ್ತೆ. ಇದಕ್ಕೆಲ್ಲ ನಾವು ಉತ್ತರವನ್ನು ಕಂಡಿಡಿದಿಟ್ಟಿದ್ದಾವೆ. ಈಗ ಕೊತ್ತು ಬೀಳೋದು, ನಾನು ಸುಮಾರು ವರ್ಷದಿಂದ ಇದ್ರ ಬಗ್ಗೆ ಕೆಲಸ ಮಾಡಿ ಈ ಎತ್ತರ ಪ್ರದೇಶಗಳಲ್ಲಿ ಕೊತ್ತು ಬಿದ್ದು ಹೋಗ್ತಾ ಇತ್ತು, ಕ್ರಾಪೇ ಇರ್ತಾ ಇರಲಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ರಿಸರ್ಚ್ ಎಲ್ಲ ಮಾಡಿ ಏಪ್ರಿಲ್ ಮೇನಲ್ಲಿ ನೆರಳು ತೆಗೀರಿ ಅಂದ್ವಿ. ಇತ್ತೀಚೆಗೆ ಎತ್ತರ ಪ್ರದೇಶದಲ್ಲಿ ಫೆಬ್ರವರಿಯಲ್ಲಿ ತೆಗೀರಿ ಅಂದ್ವಿ, ವರ್ಕೌಟ್ ಆಗ್ತಿದೆ. ಚಿಕ್ಕಮಗಳೂರು ಆ ಪ್ರದೇಶದಲ್ಲಿ ಎತ್ತರ ಇರುತ್ತೆ, ಭಾರಿ ಕೋಲ್ಡ್ ಇರುತ್ತೆ. ಈಗ ಮಡಿಕೇರಿ ಇವೆಲ್ಲ ಕೋಲ್ಡ್ ಪ್ರದೇಶ, ಫೆಬ್ರವರಿಯಲ್ಲಿ ತೆಗೆದ್ರೆ ಏನಾಗಲ್ಲ. ಅವಾಗ ಏನಾಗುತ್ತೆ, ಒಂದು ಸ್ವಲ್ಪ ಬಿಸಿ ಬಂದಾಗ ಹೀಟ್ ಆಗುತ್ತೆ, ಕ್ರಾಪ್ ಬಂದ್ಬಿಡುತ್ತೆ, ನೆಕ್ಸ್ಟ್ ಇಯರ್ ಕ್ರಾಪ್ಗೆ ಸ್ಟ್ರೆಸ್ ಆಗುತ್ತೆ. ಮತ್ತೆ ಮಾರ್ಚ್ 15 ನೀರು ಕೊಡಿದ್ವಿ, ಒಂದು 15 ಒಂದ್ಸರಿ 50 ನೀರು ಕೊಡಿದಾಗ ಕೊಟ್ಟರು. ಸೊ ಅದು ಕರೆಕ್ಟಾಗಿ ಮೇನೆಲ್ಲ ಕೊತ್ತು ಬಂತು, ಸೆಟ್ ಆಗೋಯ್ತು. ಇಲ್ಲಿ ಜುಲೈಯಲ್ಲಿ ಬಂದರೆ ಕೊತ್ತು ಎಲ್ಲ ಬಿದ್ದೋಗ್ಬಿಡುತ್ತೆ, 90% ಬಿದ್ದೋಗುತ್ತೆ. ಕೊತ್ತು ಬಿದ್ದೋದ್ಮೇಲೆ ಏನು ಮಾಡಲಿಕ್ಕಾಗಲ್ಲ, ಕೊತ್ತು ಬೀಳ್ಬಾರ್ದಂತ ಹೇಳಿದ್ರೆ ಹೂವ ಬೇಗ ಬರ್ಸ್ಬೇಕು. ಹೂವು ಬೇಗ ಬರ್ಸ್ಬೇಕು ಅಂದರೆ ಎಲ್ಲ ಕೆಲಸ ಬೇಗನೆ ಮಾಡಬೇಕು, ಆಂದಿ ಕ್ರಾಪ್ ಮಾಡಬೇಕಾಗುತ್ತೆ. ಬರೋ ವರ್ಷದ ಕ್ರಾಪ್ಗೆ ಈ ವರ್ಷದ ಕ್ರಾಪ್ ಕುಯ್ಯೋದಕ್ಕೆ ಮೊದಲೇ ಮಾಡಬೇಕಾಗ್ತಾ ಇದೆ. ಇದನ್ನೆಲ್ಲ ಮಾಡಿ ನೋಡಿದ್ವಿ ನಾವು. ನಾರ್ಮಲಿ ಎತ್ತರ ಪ್ರದೇಶದಲ್ಲಿ ಇದನ್ನು ಮಾಡಿ ಒಂದು ಅಷ್ಟು ಜನ ಮಾಡ್ತಿದ್ದಾರೆ, ಅವ್ರಿಗೆಲ್ಲ ಕ್ರಾಪ್ ಬರ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆ. ಇದು ಮಾಡದೇನೆ ಇದ್ರೆ ಲೇಟ್ ಆದರೆ ಏನು ಬರಲ್ಲ. ಹೂವು ನೋಡಿದ ತಕ್ಷಣ ಎಲ್ಲ ಕೆಲಸ ಮಾಡ್ತಾರೆ ನನ್ನ ಪ್ರಕಾರ. ಯಾವ ಬರುತ್ತೆ ಹೂವು? ಜೂನಲ್ಲಿ ಬರುತ್ತೆ. ಜೂನಲ್ಲಿ ಬರುತ್ತೆ, ಜೂನಲ್ಲಿ ಬಂದರೆ ಒಳ್ಳೆ ಕ್ರಾಪ್ ಆಗುತ್ತೆ. ಸೊ ಜೂನಲ್ಲಿ ಬರೋಂಗೆ ಏನಾದರೂ ಕೆಲಸ ಮಾಡಬೇಕು. ಜೂನ್ ಗಂಟೆ ಅದೇನು ಹೊಸ ಎಲ್ಲೇ ಬಂದಿಲ್ಲ, ಹೂವನ್ನೇ ಬಂದಿಲ್ಲ ಅಂದರೆ ಜುಲೈ ಆಗಸ್ಟಲ್ಲಿ ಬರುತ್ತೆ, ಎಲ್ಲ ಬಿದ್ದೋಗ್ಬಿಡುತ್ತೆ. ಎಲ್ಲ ಚುಕ್ಕೆ ರೋಗ ಬರುತ್ತೆ, ಗಂಡು ಇರಲ್ಲ, ಹೆಣ್ಣು ಮಾತ್ರ ಕಾಯಿ ಒಂದು ಹೆಣ್ಣು ಗಂಡು ಬರೋದೇ ಇಲ್ಲ, ಕಾಲು ಕಟ್ಟಲ್ಲ, ಕಾಳೆ ಕಟ್ಟಲ್ಲ, ಪಾಲಿನೇಷನ್ ಫೇಲ್ಯೂರ್ ಆಗುತ್ತೆ, ಬಿದ್ದೋಗ್ಬಿಡುತ್ತೆ. ನಾವು ನೋಡಿದ್ವಿ ಈ ತರ ಮಾಡೋದ್ರಿಂದ 3 ಇಳುವರಿಯನ್ನ ಜಾಸ್ತಿ ಮಾಡಬಹುದು ಅಂತ ಎಲ್ಲ ಡೇಟಾ ಪ್ರಕಾರ ಕೊಟ್ಟಿದ್ದಾವೆ. ಅದನ್ನ ಮಾಡಿ ತೋರಿಸಿದ್ದಾವೆ, ತುಂಬಾ ತೋಟದಲ್ಲಿ ತೋರಿಸಿದ್ದಾವೆ. ಇದು ಕೊಡಗಿನಲ್ಲಿ ನಾನು ತುಂಬಾ ವರ್ಷದಿಂದ ಇರೋದ್ರಿಂದ ತುಂಬಾ ರೈತರು ಪರಿಚಯ ಇದ್ದಾರೆ. ಅವ್ರು ಮಾಡ್ತೀನಿ ಅಂತ ಹೇಳಿದ್ರೆ ನಾವೂ ಹಿಂದೆ ಬೀಳ್ತೇವೆ, ಮಾಡಿ ಮಾಡಿ ಮಾಡಿ ಅಂತ. ಅದು ಅವರೇ ನಮ್ಮಿಂದ ಬೀಳ್ತಾರೆ, ಅದರಿಂದ ಅವರಿಗೆ ಪ್ರಯೋಜನವೂ ಆಗಿದೆ. ಕುಯ್ತಿದ್ದಾರೆ ಕೆಲವರೆಲ್ಲ 10 15 20 ಟನ್ನು. ಇತ್ತೀಚೆಗೆ ಹನುಮಾನ್ ಅಡಿಲ್ ಅಂತ ಹೇಳಿ ಚೀಕನಹಳ್ಳಿಯಲ್ಲಿ ಹೋದ ವರ್ಷ IPCC ಅವಾರ್ಡ್ ಬಂತು, ಅವರು ಲಾಸ್ಟ್ ಇಯರು ಶೇಡ್ ತೆಗಿಲಿಕ್ಕೆ 15 ಖರ್ಚು ಮಾಡಿದ್ರು. 40 ಒಟ್ಟು 80 ತೋಟ ಅದು ಫಸ್ಟೇ ತೆಗೆದ್ರು ಏಪ್ರಿಲಲ್ಲಿ, ಅಲ್ಲಿ 40 ಕುಯ್ದರು ಅವರು. ಈ ವರ್ಷ ಅವ್ರದ್ದು 54 ಇಳುವರಿ ಖರ್ಚು ಮಾಡಿದರೆ ಅವ್ರಿಗೆ ದುಡ್ಡು ಬಂತು, ಇಲ್ಲ ಅಂತಿಲ್ಲ. ಮತ್ತು ಆ ಇಂಟ್ರೆಸ್ಟ್ ಲೆವೆಲ್ಲು ಅವ್ರಿಗೆ, ಮತ್ತು ಅದನ್ನು ಸಸ್ಟೈನ್ ಮಾಡಬೇಕು. ನೆರಳು ತೆಗೆದ್ಬಿಟ್ಟು ಸುಮ್ಮ ಬಿಟ್ಬಿಟ್ರೆ ತೋಟ ಹೋಗ್ಬಿಡುತ್ತೆ, ನೀರು ಕೊಡಬೇಕು, ನ್ಯೂಟ್ರಿಯೆಂಟ್ ಕೊಡಬೇಕು. ಇದಕ್ಕೆಲ್ಲ ಪ್ಯಾಕೇಜಸ್ಗಳಿದೆ, ಇಂಟ್ರೆ ಮಾಡ್ಕೊಬೇಕು. ಮತ್ತು ಪೊಳ್ಳು ರೋಗ ಅಂದರೆ ನಾನು ಆಗಲೇ ಹೇಳಿದೆ, ಬೋಡೋ ಹೊಡಿಯೋದ್ರಿಂದ ಆ ರೋಗ ಕಡಿಮೆ ಆಗುತ್ತೆ, ಜೊಳ್ಳಾಗೋದು, ಅದೊಂದು ಎಲೆ ಚುಕ್ಕೆ ರೋಗ ಅಂತಾರೆ. ಅದನ್ನು ಬೇಕಾದ್ರೆ ನೀರು ಬೇಗ ಮಾಡೋದ್ರಿಂದನೂ ರೋಗ ನಿಯಂತ್ರಣ ಮಾಡ್ಕೊಬೋದು. ಮತ್ತೆ ನಿಧಾನ ಸ್ವರ್ಗ ರೋಗ ಬರ್ತಿದೆ, ಅಲ್ಲಲ್ಲೇ ಗಿಡಗಳು ಸಾಯ್ತವೆ, ದುಂಡುಹುಳುಗಳಿಂದ ಬರುತ್ತೆ, ನೆಮಟೋಡ್ಸಿಂದ. ಅದಕ್ಕೆ ಹೊಸ ಕೆಲವು ನೆಮಟಿಸೈಡ್ಸ್ ಬಂದಿದೆ, ಅದನ್ನು ಯೂಸ್ ಮಾಡ್ಕೊಬೇಕು. ಒಂದು ವೇಲಂ ಪ್ರೈಮ್ ಅಂತ ಮಾರ್ಕೆಟಲ್ಲಿ ಇದೆ, ಆಡಮ್ ಅವ್ರ ದಿನ ಇದೆ. ಈ ಕೆಮಿಕಲ್ಸ್ ಇತ್ತೀಚೆಗೆ ರೆಕಮೆಂಡ್ ಮಾಡ್ತಾ ಇದ್ದಾವೆ. 4-8 ಮತ್ತೆ ಥಿಮೇಟ್ ಬ್ಯಾನ್ ಆಗಿದೆ, ಬ್ಯಾನ್ ಮಾಡಿದ್ದಾರೆ. ಈ ರೀತಿ ಕೆಮಿಕಲ್ ನನ್ನ ಬೇವಿನ ಹಿಂಡಿ ಅಂತ ಬಳಸ್ಕೋಬಹುದು, ಬೆಳೆಸ್ಕೊಬಹುದು, ಸ್ವಲ್ಪ ಕಡಿಮೆ ಆಗ್ತವೆ. ಇದರಲ್ಲಿ ಏನಾಗುತ್ತೆ ಅಂದ್ರೆ ಈ ಬಯೋಕಂಟ್ರೋಲ್ ಏಜೆಂಟ್ಸ್ ಇಂದ ತುಂಬಾ ಕಂಟ್ರೋಲ್ ಆಗ್ತಾ ಇಲ್ಲ, ಸ್ವಲ್ಪ ಮಟ್ಟಿಗೆ, ಬಟ್ ತುಂಬಾ ಹಾಕಿದ್ರೆ ಸರಿಯಾಗುತ್ತೆ ಅನ್ಸುತ್ತೆ. ಅಂದ್ರೆ 3 ಬೇವಿನ ಹಿಂಡಿ ಮತ್ತೆ ಟ್ರೈಕೋ ಪಚೋನಿಯಾ ಅಂತದನ್ನ ಹಾಕ್ತಾ ಇದ್ರೆ ಪಾಪ್ಯುಲೇಷನ್ ಡೌನ್ ಮಾಡಬಹುದು. ಹೆಲ್ತಿಯಾಗಿ ಇಟ್ಟಾಗ ಇದು ಬರ್ತಾನೆ ಇಲ್ಲ. ನಿಧಾನ ಸ್ವರ್ಗ ರೋಗ ಎಲ್ಲಿ ಬರ್ತಾ ಇದೆ ಅಂದ್ರೆ ಬಿಸಿಲು ಜಾಸ್ತಿ ಬೀಳೋ ಕಡೆ, ಮತ್ತೆ ಹೆಲ್ತಿಯಾಗಿ ಇಲ್ದಿರೋ ತೋಟಗಳಲ್ಲಿ ಜಾಸ್ತಿ. ಅಂದ್ರೆ ಮುಖ್ಯವಾಗಿ 3 ಮುಖ್ಯವಾದ ರೋಗಗಳು. ಹೌದು, ಮತ್ತೆ ಕೀಟಗಳು ಅಷ್ಟೇನಿಲ್ಲ, ಸ್ವಲ್ಪ ಕೀಟ ಅಂತ ಬರುತ್ತೆ, ಸ್ಕೇಲ್ಸ್ ಅಂತೇವೆ, ಅದು ಮಿಲಿಬಗ್ಸ್ ಬರುತ್ತೆ. ಮಿಲಿಬಗ್ಸ್ಗೆ ನಾರ್ಮಲಿ ನರ್ಸರಿಯಲ್ಲಿ ಜಾಸ್ತಿ ಕ್ಲೋರೋಪೈರಿಪಾಸ್ ಅನ್ನ ಡ್ರೆಂಚ್ ಮಾಡ್ತಾರೆ, 3 mL/L, ನಿಧಾನ ಕುಯ್ಬೇಕು. ಸ್ವಲ್ಪ ಕೀಟಗಳು ಎಲೆ ಮೇಲೆ ಬರುತ್ತೆ, ಸೊ ಇಮಿಡಾ ಕ್ಲೋರೋಫಿಡ್ ಅದನ್ನ 1 mL/L, ಅದನ್ನ ಎಲೆ ಕೆಳಗಿಂದ ಹೊಡಿಬೇಕು, ಕೆಳಗಡೆ ಇರ್ತವೆ, ಮತ್ತೆ 2 ಹೊಡಿಬೇಕು. ಕೀಟಗಳ ಮೇಲೆ ಒಂದು ಸ್ವಲ್ಪ ರಫ್ ಸರ್ಫೇಸ್ ಇರುತ್ತೆ, ಸರ್ಫೇಸ್ ಅನ್ನು ಕರಗಿಸ್ಬೇಕು. ಫಸ್ಟ್ ಹೊಡೆದಾಗ ಕರಗುತ್ತೆ, 2 ಹೊಡೆದಾಗ ಸತ್ತೋಗ್ತಾರೆ, ಫಸ್ಟ್ ಒಂದೇ ಸಾರಿ ಸಾಯೋದಿಲ್ಲ. ಆ ರೀತಿ 15 ಅಂತರದಲ್ಲಿ 2 ಮಾಡಿದ್ರೆ ಮ್ಯಾನೇಜ್ ಮಾಡ್ಬೋದು. ಮತ್ತೆ ಈ ಪುಳ್ಳು ಡಿಸೀಸ್ ಅಂತ ಬರುತ್ತೆ, ಕ್ವೀನ್ ಆಲ್ಫಾಸ್ ಅನ್ನ ಹೊಡ್ಕೊಂಡ್ರೆ ನಾರ್ಮಲಿ ಮಳೆ ಶುರು ಆದಾಗ ಒಂದು ಹೊಡಿತಾರೆ, ಅದೊಂದು ಪುಳ್ಳು ಬೀಟ್ಲು ಅಂತ, ಪುಳ್ಳು ಬೀಟ್ಲು ಅಂತ, ದುಂಬಿ ಅದು ಕಾಯಿ ಕೊರೆಯುತ್ತೆ, ಮಡ್ಕೊಂಡ್ರೆ ಕಂಟ್ರೋಲ್ ಆಗುತ್ತೆ. ಇವು ಮುಖ್ಯವಾದ ಕೀಟಗಳು, ಇದು ಮುಖ್ಯ ಕೀಟಗಳು. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಕರಿಮೆಣಸಿನ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ ಡಾಕ್ಟರ್ SJ ಅಂಕೇಗೌಡ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ, 9663069241. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9663069 6924241. ತುಂಬ ಸಂತೋಷ ಡಾಕ್ಟರ್ ರಂಕೇಗೌಡ ಅವರೇ, ತಾವಿರುವವರೆಗೂ ಈ ಕರಿಮೆಣಸು ಸಾಂಬಾರ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 15,300 ರೂಪಾಯಿಂದ 15,500 ರೂಪಾಯಿಗಳು, ಅರೇಬಿಕಾ ಚರಿ 7,900 ರೂಪಾಯಿಂದ 8,200 ರೂಪಾಯಿಗಳು, ರೋಬೆಸ್ಟಾ ಪಾರ್ಚ್ಮೆಂಟ್ 10,450 ರೂಪಾಯಿಂದ 10,800 ರೂಪಾಯಿಗಳು ಹಾಗೂ ರೋಬೆಸ್ಟಾ ಚರಿ 5,900 ರೂಪಾಯಿಂದ 6,200 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳಿದಿರಿ. ಸೇವಾ ಮಾಹಿತಿ. ಮೂಲತಃ ಭಾಗಮಂಡಲ ಚೇರಂಗಾಲ ಗ್ರಾಮದ ನಿವಾಸಿ, ಮಡಿಕೇರಿಯಲ್ಲಿ ವಾಸವಿದ್ದ ಪರಿವಾರ ಅಪ್ಪಾಜಿ ಇಂದು ಬೆಳಿಗ್ಗೆ ಮೈಸೂರಿನಲ್ಲಿ ನಿಧನರಾಗಿದ್ದು, 75 ವರ್ಷ ಪ್ರಾಯದ ಪರಿವಾರ ಅಪ್ಪಾಜಿಯವರ ಅಂತ್ಯಕ್ರಿಯೆ ನಾಳೆ ಮಡಿಕೇರಿಯ ಜಯನಗರದ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜಂಪೆ. ಸುದ್ದಿ ಜಂಪೆ ಒತ್ತಾ ಇರೋ ಕಲ್ಲಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಕಡೆಯಿಂದ ಜುಲೈ 8ರಂದು ಕೊಡಗು ಜಿಲ್ಲೆನ ಬೇರೆ ಬೇರೆ ಹಂತದ ಎಲ್ಲ ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ನಡೆದಿದೆ. ಪ್ರಧಾನ ಜಿಲ್ಲಾ ಮತ್ತು ಶೇಷ ನ್ಯಾಯಾಧೀಶರು ಹಾಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರಾದ ಡಿಟಿ ಪುಟ್ಟರಂಗಸ್ವಾಮಿ ಅವರು ತಿಳಿಸಿದರು. ಮಡಿಕೇರಿಪೇಟೆನ ಹೊಸ ನ್ಯಾಯಾಲಯದ ಸಭಾಮಂಡಲಿ ವಕೀಲರು ಹಾಗೆ ಅಧಿಕಾರಿಗಳೊಟ್ಟಿಗೆ ನಡೆದ ಸಭೆಯಲ್ಲಿ ಮಾತನಾಡಿ, ನ್ಯಾಯಾಲಯಗಳಲ್ಲಿ ಹಲವು ಪ್ರಕರಣಗಳಿದ್ದು ಅದನ್ನು ಬೇಗನೆ ಇತ್ಯರ್ಥಪಡಿಸಿಕೆ ಲೋಕ ಅದಾಲತ್ ಕಾರ್ಯಕ್ರಮ ಹಮ್ಮಿಕೊಂಡಳು. ಸಾರ್ವಜನಿಕರು ತಮ್ಮ ವ್ಯಾಜ್ಯಪೂರ್ವ ಮತ್ತೆ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳಿಗೆ ತಕ್ಷಣ ಪರಿಹಾರನ ಪಡ್ಕೊಳ್ಳಕ್ಕೆ. 2023-24 ಸಾಲಿ ವಿಶೇಷ ಅಗತ್ಯ ಇರುವ ಮಕ್ಕಳಿಗೆ ಸಮನ್ವಯ ಶಿಕ್ಷಣ ಮಧ್ಯವರ್ತನೆ ಕಾರ್ಯಚಟುವಟಿಕೆಗಳ ಅನುಷ್ಠಾನಕ್ಕೆ ಸಂಬಂಧಪಟ್ಟಂಗೆ ಕ್ಷೇತ್ರ ಸಂಪನ್ಮೂಲ ಕೇಂದ್ರಗಳಲ್ಲಿ ಕಾಲಿರುವ 6 ಪ್ರೌಢಶಾಲಾ ಮತ್ತು 1 ಪ್ರಾಥಮಿಕ ವಿಭಾಗದ ವಿಶೇಷ ಸಂಪನ್ಮೂಲ ಶಿಕ್ಷಕರ ಹುದ್ದೆಗೆ ನೇರ ಗುತ್ತಿಗೆ ಮೂಲಕ ಶಿಕ್ಷಕರನ್ನು ತಾತ್ಕಾಲಿಕ ಆಗಿ ನೇಮಕ ಮಾಡಿಕೆ ವಿಶೇಷ ವಿದ್ಯಾರ್ಹತೆ ಇರುವ ಡಿಎಡ್ ಬಿಎಡ್ ವಿದ್ಯಾರ್ಹತೆ ಇರುವ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿನ ಕರೆದಳು. ಆಸಕ್ತಿರುವ ಅರ್ಜಿ ಹಾಕಿಕೆ 15 ಆಖೇರಿ ದಿನ. ಜಿಲ್ಲೆನ ರೈತರು ಮುಂಗಾರು ಹಂಗಾಮಿನ ಸಿದ್ಧತೆ ಮತ್ತು ಬೇರೆ ಬೇರೆ ಬೆಳೆಗಳಿಗೆ ರಸಗೊಬ್ಬರ ಬಳಕೆ ಪೂರೈಕೆ ಬಗ್ಗೆ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಕಾಫಿ ಮಂಡಳಿನ ಅಧಿಕಾರಿಗಳೊಟ್ಟಿಗೆ 16:00 ಗಂಟೆಗೆ ರೇಡಿಯೋ ಸಂವಾದ ಕಾರ್ಯಕ್ರಮ ನಡೆದ ತಿಳಿ ಜಂಟಿ ಕೃಷಿ ನಿರ್ದೇಶಕರು ತಿಳಿಸೋಳು. ವಿರಾಜಪೇಟೆ 66/11 kV ವಿದ್ಯುತ್ ವಿತರಣಾ ಕೇಂದ್ರದಿಂದ ಹೊರಹೋಗುವ 11 kV ಬೇತ್ರಿ ಮತ್ತು ಕ್ಲಬ್ ಮಹೇಂದ್ರ ಫೀಡರ್ಲಿ ತುರ್ತು ನಿರ್ವಹಣೆ ಕೆಲಸ ಇರೋದ್ರಿಂದ 10:00 ಗಂಟೆಯಿಂದ 3 ಗಂಟೆವರೆಗೆ ವಿರಾಜಪೇಟೆ ಪಟ್ಟಣ, ಬಿಟ್ಟಂಗಾಲ, ಬೇತ್ರಿ, ಬೇಟೊಳಿ, ಅರ್ಜಿ ಹಾಗೆ ಸುತ್ತಮುತ್ತಲ ವ್ಯಾಪ್ತಿನ ಪ್ರದೇಶದಲ್ಲಿ ವಿದ್ಯುತ್ ಸರಬರಾಜಲ್ಲಿ ವ್ಯತ್ಯಯಾದೆ. ಸಾರ್ವಜನಿಕರು ಸಹಕರಿಸುವಂಗೆ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸೋಳು. ಕೊಡಗು ವಿಶ್ವವಿದ್ಯಾನಿಲಯ, ಮಂಗಳೂರು ವಿಶ್ವವಿದ್ಯಾನಿಲಯ, ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು, ಕನ್ನಡ ವಿಭಾಗ ಕಡೆಯಿಂದ ನಾಳೆ ಮತ್ತೆ ನಾಡ್ದು ಕನ್ನಡ ವಾಗ್ಮಯ ಪರಂಪರೆ ಮತ್ತು ಸಾಂಸ್ಕೃತಿಕ ಅನುಸಂಧಾನ ವಿಷಯದ ಬಗ್ಗೆ ರಾಷ್ಟ್ರೀಯ ವಿಚಾರ ಸಂಕಿರಣ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು ಸಭಾಮಂಡಲಿ ನಡೆದಿದೆ. ಪಂಚಾಯತ್ ರಾಜ್ ಹಂಗೆ ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣಾಭಿವೃದ್ಧಿ ತರಬೇತಿ ಸಂಸ್ಥೆ ಕಡೆಯಿಂದ ನ್ಯಾಯಾಂಗ ಇಲಾಖೆಯ ಸಹಯೋಗದಲ್ಲಿ ಕಾನೂನು ವಿಷಯಗಳಿಗೆ ಸಂಬಂಧಪಟ್ಟಂಗೆ ಅರಿವು ಮೂಡಿಸುವ ಕಾರ್ಯಕ್ರಮ ನಾಳೆ 10:30 ಗಂಟೆಗೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದ ಹತ್ತಿರ ಇರುವ ತಾಲೂಕು ಪಂಚಾಯತಿ ಸಾಮರ್ಥ್ಯ ಸೌಧ ಸಭಾಮಂಡಲಿ ನಡೆದಿದೆ. ಸಮಾಜ ಕಲ್ಯಾಣ ಇಲಾಖೆ ಕಡೆಯಿಂದ 2023-24 ಸಾಲಿ ಪರಿಶಿಷ್ಟ ಜಾತಿ ಕಾನೂನು ಪದವೀಧರರ ಹಿರಿಯ ವಕೀಲರ ಹತ್ರ ವೃತ್ತಿ ತರಬೇತಿ ಪಡೆಯುವ ಅವಧಿಯಲ್ಲಿ ಶಿಷ್ಯವೇತನ ಪಾವತಿಸುವ ಬಗ್ಗೆ 15ರಿಂದ ಜುಲೈ 15ರವರೆಗೆ ವೆಬ್ಸೈಟ್ಲಿ ಅರ್ಜಿನ ಹಾಕಕ್ಕೆ. ಅರಣ್ಯ ಇಲಾಖೆ ಕಡೆಯಿಂದ ತಿತಿಮತಿ ಅರಣ್ಯ ವಲಯದ ವ್ಯಾಪ್ತಿಗೆ ಒಳಪಡುವ ಧನುಂಗಾಲ, ಬಾಳಾಜಿ, ಮಾಯಮೂಡಿ, ನೋಕ್ಯ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಬೀಡುಬಿಟ್ಟಿರುವ ಕಾಡಾನೆಗಳನ್ನು ಮರಳಿ ಕಾಡಿಗೆ ಅಟ್ಟುವ ಕಾರ್ಯಾಚರಣೆ ನಾಳೆ ನಡೆದಿದೆ. ಈ ಕಾರ್ಯಾಚರಣೆ ನಡೆಯುವ ಸಂದರ್ಭದಲ್ಲಿ ಗ್ರಾಮಗಳ ವ್ಯಾಪ್ತಿನ ಸಾರ್ವಜನಿಕರು, ಶಾಲಾ ಮಕ್ಕ, ವಯಸ್ಸಾದವು ಎಚ್ಚರಿಕೆಯಿಂದ ಇದ್ದು ಅರಣ್ಯ ಇಲಾಖೆಗೆ ಸಹಕಾರ ನೀಡಕ್ಕೂ ತಿಳಿ ಅರಣ್ಯ ಇಲಾಖೆ ಪ್ರಕಟಣೆ ತಿಳಿಸಿತು. ಕೊಡಗು ಜಿಲ್ಲೆನ ಮಡಿಕೇರಿ, ಸೋಮರಪೇಟೆ ಹಾಗೆ ಪೊನ್ನಂಪೇಟೆ ಯೋಜನಾ ವ್ಯಾಪ್ತಿಯಲ್ಲಿ ಕಾಲಿರುವ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರ ಹುದ್ದೆಗೆ ತುಂಬಿಕೆ ಸಂಬಂಧಪಟ್ಟಂಗೆ ಆಯ್ಕೆಯಾದ ಅಭ್ಯರ್ಥಿಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿನ ಶಿಶು ಅಭಿವೃದ್ಧಿ ಯೋಜನಾ ಕಚೇರಿ ಮಡಿಕೇರಿ ಸೋಮರ್ಪೇಟೆ ಮತ್ತು ಪೊನ್ನಂಪೇಟೆ ನೋಟಿಸ್ ಬೋರ್ಡ್ಲಿ ಪ್ರಕಟಿಸಲಾಗಿತ್ತು. ಆಯ್ಕೆಯಾದ ಅಭ್ಯರ್ಥಿಗಳ ಬಗ್ಗೆ ಆಕ್ಷೇಪ ಇದ್ದರೆ ತಾರೀಕು 15ರ ಒಳಗೆ ಕಚೇರಿ ಸಮಯದಲ್ಲಿ ಸಲ್ಲಿಸಕತ್ತೇಳಿ ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಉಪನಿರ್ದೇಶಕರು ತಿಳಿಸೋಳು. ಜಿಲ್ಲೆನ 103 ಗ್ರಾಮ ಪಂಚಾಯಿತಿಗೆ 2 ಅವಧಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಮೀಸಲಾತಿ ನಿಗದಿ ಮಾಡಕಾಗಿತ್ತು. ಆ ನಿಟ್ಟಲ್ಲಿ ಇದೇ ತಾರೀಕು 12ರಿಂದ ಪ್ರಕ್ರಿಯೆ ಶುರುವಾದೆ. ಜೂನ್ 12ರಂದು ಹೊತ್ತರೆ 11 ಗಂಟೆಗೆ ವಿರಾಜಪೇಟೆ ಸಂತ ನಮ್ಮ ಪದವಿ ಪೂರ್ವ ಕಾಲೇಜಲ್ಲಿ, ಮಧ್ಯಾಹ್ನ 3 ಗಂಟೆಗೆ ಪೊನ್ನಂಪೇಟೆ ತಾಲೂಕಿನ ಗೋಣಿಕೊಪ್ಪ ಪರಿಮಳ ಮಂಗಳ ವಿಹಾರ, ತಾರೀಕು 13ರಂದು ಹೊತ್ತರೆ 11 ಗಂಟೆಗೆ ಕುಶಾಲನಗರ ಎಪಿಎಂಸಿ ಸಭಾವಾಡೆ, 3 ಗಂಟೆಗೆ ಸೋಮರ್ಪೇಟೆನ ಜಾನಕಿ ಕನ್ವೆನ್ಷನ್ ಹಾಲ್ಲಿ ಸಭೆ ನಡೆದಿದೆ. ತಾರೀಕು 14ರಂದು ಹೊತ್ತರೆ 11 ಗಂಟೆಗೆ ಕೊಡಗು ಜಿಲ್ಲಾ ಪಂಚಾಯಿತಿ ಸಭಾವಾಡೆಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನ ನಿಗದಿ ಮಾಡುವ ಸಭೆ ನಡೆದಿದೆ. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ನಿಮ್ಮ 2-5 ವರ್ಷದೊಳಗಿನ ಪುಟ್ಟ ಮಕ್ಕಳನ್ನು ಉತ್ತಮ ಶಾಲೆಗೆ ಸೇರಿಸುವ ಪೋಷಕರು ನೀವಾಗಿದ್ದರೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ. ಛೋಟಾ ಚಾಂಪ್ಸ್ ಗುರುಕುಲಂ, ವಿರಾಜಪೇಟೆ, ಪ್ಲೇ ಗ್ರೂಪ್, ನರ್ಸರಿ, ಎಲ್ಕೆಜಿ, ಯುಕೆಜಿಗಳಿಗೆ ದಾಖಲಾತಿ ಆರಂಭಗೊಂಡಿದೆ. ಕೆಲವೇ ಸೀಟುಗಳು ಲಭ್ಯ. ಶಾಲಾ ವಾಹನ ಸೌಲಭ್ಯವಿದೆ. ಇಲ್ಲಿಗೆ ಟೀಚರ್, ಆಯಾ, ಡ್ರೈವರ್ ಬೇಕಾಗಿದ್ದಾರೆ. ಸಂಪರ್ಕಿಸಿ ಛೋಟಾ ಚಾಂಪ್ಸ್ ಗುರುಕುಲಂ, ಆಪೋಸಿಟ್ ಸೈನಿಟಿ ಹಾಲ್, ವಿಜಯನಗರ, ವಿರಾಜಪೇಟೆ. ಮೊಬೈಲ್ 9448019615. ಕೊಡಗಿನ ಹೆಸರಾಂತ ಭಾರತಿ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪಲು. ಕೊಡಗಿನ ಬೆಳೆಗಾರರೇ ಗಮನಿಸಿ, ನಿಮ್ಮ ತೋಟದಲ್ಲಿ ಬೆಳೆದಿರುವ ಕೈಹುಳಿಯನ್ನು ಉತ್ತಮ ದರ ನೀಡಿ ಕಿತ್ತಳೆ ಬೆಳೆಗಾರರ ಸಹಕಾರ ಸಂಘ ಗೋಣಿಕೊಪ್ಪ ಇವರ ವತಿಯಿಂದ ಖರೀದಿಸಲಾಗುವುದು. ಸಂಪರ್ಕಿಸಿ 9481735219 ಅಥವಾ 9480787993. ಐನ್ಮನೆ ಕೆಫೆ, ಕಾಲೇಜ್ ರೋಡ್, ಮಡಿಕೇರಿ. ಕಾಲ್ 8971917648. ರೀ, ಮದ್ವೆ ಫಂಕ್ಷನ್ಸ್ ಸುಮಾರಿದೆ, ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ. ಅಯ್ಯಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವಾ? ಇಲ್ಲ, ವಿರಾಜಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವೆಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಚೇರಂಬಾಣೆ ಬಿಬಾಡಗ ಗ್ರಾಮದ ಕುಟ್ಟನ ಶ್ರೀ ಚಂದನ್ ಹಾಗೂ ಶ್ರೀಮತಿ ವೀಣಾ ದಂಪತಿಯ ಮಗ ಬೊಳ್ತಜಿರ ಶ್ರೀ ಬಸಪ್ಪ ಮತ್ತು ಶ್ರೀಮತಿ ಮಾಲಿನಿಯವರ ಮೊಮ್ಮಗುವಿನ ನಾಮಕರಣ ಕಾರ್ಯಕ್ರಮ ನಾಳೆ ಶುಕ್ರವಾರ ಮೂರ್ನಾಡು ಕಾಂತೂರು ಗ್ರಾಮದ ಶ್ರೀ ಭಗವತಿ ದೇವಸ್ಥಾನದಲ್ಲಿ ನಡೆಸಲು ತೀರ್ಮಾನಿಸಲಾಗಿತ್ತು. ಆದರೆ ಇದೀಗ ಕಾರ್ಯಕ್ರಮ ಮುಂದೂಡಲಾಗಿತ್ತು. ನಾಮಕರಣ ಕಾರ್ಯಕ್ರಮವನ್ನು ಇದೇ ತಿಂಗಳ June 23 ಶುಕ್ರವಾರ ಮೂರ್ನಾಡು ಕಾಂತೂರು ಗ್ರಾಮದ ಶ್ರೀ ಭಗವತಿ ದೇವಸ್ಥಾನದಲ್ಲಿ ನಡೆಯಲಿದೆ. ಮನೆಯವರು, ಊರಿನವರು, ನೆಂಟರಿಷ್ಟರು ಸಹಕರಿಸುವಂತೆ ಕುಟುಂಬಸ್ಥರು ಕೇಳಿಕೊಂಡಿದ್ದಾರೆ. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಬೇಸಿಗೆಯ ಕೂಲ್ ಕೂಲ್ ಆಫರ್, ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪ್ಟನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 22551571. ಟಾಟಾ ಮೋಟಾರ್ಸ್ ಅರಸ್ಕರ್ ಅವರ ಶೋರೂಮ್ ಮಡಿಕೇರಿಯಲ್ಲಿ ಹಾಗೂ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಇದೀಗ ಕೊಡಗಿನ ಗೋಣಿಗೊಪ್ಪ ಮತ್ತು ಕುಶಾಲನಗರದಲ್ಲಿ. ನಿಮ್ಮ ಆಯ್ಕೆಯ ಟಾಟಾ ಕಾರ್ಗಳ ಬುಕಿಂಗ್ ಹಾಗೂ ಸರ್ವಿಸ್ಗಾಗಿ ಭೇಟಿ ನೀಡಿ ಅರಸ್ಕಾರ್ ಭಗವತಿ ದೇವಸ್ಥಾನದ ಎದುರು, ತೇಕೇರಿ, ಗೋಣಿಗೊಪ್ಪ, ಆಪೋಸಿಟ್ ಉದ್ಗಮ್ ಸ್ಕೂಲ್, ಕುಶಾಲನಗರ. ಹಾಗೂ ಬುಕಿಂಗ್ ಆಗಿ ರೇಸ್ ಕೋರ್ಸ್ ರೋಡ್, ಆಪೋಸಿಟ್ ಕಾವೇರಿ ಹಾಲ್, ಮಡಿಕೇರಿ. ಕಾಂಟ್ಯಾಕ್ಟ್ 9611300888 ಅಥವಾ 9606520282. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ. ಸ್ಯಾಂಡ್ ಸಿಟಿ ಅರ್ಪಿಸುತ್ತಿದೆ ಸ್ಯಾಂಡ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲಾ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾರ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಯಂಡುಳ್ಳೋ ಕಣ್ಣಚಂಡ ಜಾಗೃತಿ ಭೀಮಯ್ಯ. ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಹತ್ರ ಆದ ಮೇಲೆ July 8 ಕೊಡಗು ಜಿಲ್ಲೆರ ಬೋರೆ ಬೋರೆ ಹಂತತ್ರ ಎಲ್ಲಾ ನ್ಯಾಯಾಲಯದ ರಾಷ್ಟ್ರೀಯ ಲೋಕ್ ಅದಾಲತ್ ನಡಪಾಂದು ಪ್ರಧಾನ ಜಿಲ್ಲಾ ಸೆಷನ್ ನ್ಯಾಯಾಧೀಶಂಗ ಪಿಂಜ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಹತ್ರ ಅಧ್ಯಕ್ಷ ಡಿಟಿ ಪುಟ್ಟರಂಗಸ್ವಾಮಿ ಅವು ಅಣಚಿ. ಮಡಿಕೇರಿರ ಪುದಿಯ ನ್ಯಾಯಾಲಯ ಸಭಾಬಾಡೆಯಲ್ಲಿ ವಾಕಿಲಂಗಡ ಪಿಂಜ ಅಧಿಕಾರಿಯಡ ಕೂಡ ನಡೆದ ಸಭೆಯಲ್ಲಿ ತಕ್ಕು ಪರಂದಿತ್ತು. ಇಕ್ಕಾಕಲೆ ನ್ಯಾಯಾಲಯ ಹತ್ರ ಸುಮಾರು ಪ್ರಕರಣ ಎಂಜಿತು. ಇದನ್ನ ಬೆರಿಯ ವಿಲೇವಾರಿ ಮಾಡುವ ನಿಟ್ಟಿನಲ್ಲಿ ಲೋಕ್ ಅದಾಲತ್ ಕಾರ್ಯಕ್ರಮ ಬೆಚ್ಚಂಡಿತು. ಸಾರ್ವಜನಿಕಂಗ ನ್ಯಾಯಾಲಯತ್ತು ತಂಗಡ ಬಾಕಿ ಉಳ್ಳೋ ಪ್ರಕರಣಕ್ಕೆ ಪರಿಹಾರ ಪಡೆದವಕ್ಕೆ ಇದು ಅವಕಾಶ ಆಯ್ತಿಪ್ಪ. ಇದತ್ತು ರಾಜ್ಯಾಪನತ ಅಪರಾಧಿತ ಪ್ರಕರಣ, ಬ್ಯಾಂಕ್ ವಸೂಲಾತಿ, ಕೈಗಾರಿಕಾ ಕಾರ್ಮಿಕಂಗಡ ಸಂಬಳತರ ವಿಷಯ ಕೂಡನಕ್ಕೆ ಬೋರೆ ಬೋರೆ ಪ್ರಕರಣತನ ಇತ್ಯರ್ಥ ಮಾಡಿಯವಲು. ಸಭೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್, ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ನಂಜುಂಡೇಗೌಡ ಕೂಡನಕ್ಕೆ ಮುಖ್ಯಪಟ್ಟವು ಹಾಜರಿಂಜತ್. ಅರಣ್ಯ ಇಲಾಖೆಯ ಆದನೆಲ ತಿತಿಮತಿ ಅರಣ್ಯ ವ್ಯಾಪ್ತಿಕ ಅಡಂಗನ ದನುಗಾಲ, ಬಾಳಾಜಿ, ಮಾಯಾಮುಡಿ, ನೋಕ್ಯ ಸುತ್ತಮುತ್ತ ಗ್ರಾಮತ್ ಉಳ್ಳೋ ಕಾಡನೆಯಳ ಕಾಡುಗೆ ಓಡಿಚಿಡೋ ಕಾರ್ಯಾಚರಣೆ ನಾಳೆ ನಡಪ. ಇದಂಗ ಗ್ರಾಮತ್ರ ಸಾರ್ವಜನಿಕಂಗ ಸ್ಕೂಲ್ ಮಕ್ಕ ಎಚ್ಚರ ವಹಿಸಿಯಂಡು ಕಾರ್ಯಾಚರಣೆಗೆ ಸಾಕಾರ ತಪ್ಪನಕ್ಕೆ ಅರಣ್ಯ ಇಲಾಖೆಯ ಪ್ರಕಟಣೆ ಕಟ್ಟಂಡಿತು. ಕೊಡಗು ಜಿಲ್ಲೆಯ ಬೊಳೆಕಾರ ಮಳೆಗಾಲ ಶುರುವಾಪನಗೊಂಡು ಇಂಗ್ ಬೋಂಡಿಯ